ಹಾಲು ಮೇಲೆ ಡಿಪೆಂಡ್. ಜಾಸ್ತಿ ಹಾಲಿದ್ರೆ ಸ್ವಲ್ಪ 7 ತಿಂಗಳೇ ಆಗೋಯ್ತೆ, ಕಮ್ಮಿ ಹಾಲಿದ್ರೆ 6 ತಿಂಗಳು ನಿಂತೈತದೆ. ಆಮೇಲೆ ಒಂದು ಟೈಮ್ ತಿಂಡಿ ಕೊಡ್ತೀವಿ, ಒಂದು ಅರ್ಧ ಕೆ ಜಿ ಚಕ್ಕೆ ಹಿಂಡಿ, ಒಂದು 2 ಕೆ ಜಿ ಪೀಡ್ಸು, ಒಂದು ಅರ್ಧ ಕೆ ಜಿ ಬೂಸ, ಒಂದು ಟೈಮ್ ಅಷ್ಟೇ ತಿಂಡಿ ಕೊಡೋದು. ತೆನೆ ಹಸುಗಳಿಗೆ ಕಟ್ ಹಾಕ್ಬಿಡ್ತೀವಿ, ಮರ ಮಲ್ಕ ಹಾಕಿರ್ತವೆ. 2 ಟೈಮ್ ಮೇವು, 2 ಟೈಮ್ ನೀರು ಮಾತ್ರ 2 ಟೈಮ್ ಸಹ. ಈ ಒಣ ಹುಲ್ಲು ಏನು ಕೊಡೋಲ್ವಾ? ಒಣ ಹುಲ್ಲು ಯಾವಾಗಲೂ ನಾವು ಕೊಡೋದೇ ಇಲ್ಲ ಸರ್. ಅದು ಬೇಕು ಅಂತಾರಲ್ಲ, ಬೇಕು ಅಂತ ಹೇಳ್ತಾರೆ ಸರ್. ನಾವೇನು ಮಾಡ್ತೀವಿ, ಜ್ವಾಳನೇ ಮೇವನ್ನೇ ಬಲಿಸಿ ಹಾಕ್ತೀವಿ, ಅದರಲ್ಲಿ ತೇವಾಂಶ ಸ್ವಲ್ಪ ಕಮ್ಮಿ ಇರೋದನ್ನೇ ಹಾಕೋದು ಗೊತ್ತು. ಅದ್ರ ಬಗ್ಗೆ ಮಲ್ ಕುಡಿಬೇಕಾದ್ರೆ ಒಣ ಹುಲ್ಲು ಹಾಕ್ಬೇಕಲ್ವೇ. ಈ ಮಾಮೂಲಿ ಜನಗಳು ಏನು ಮಾಡ್ತಾರೆ, ಹಸಿ ಹುಲ್ಲು ಸರ್ ನೀರು ಮೇವು ತಂದು ಹಾಕ್ತಾರೆ, ಬಲ್ತೇ ಇರೋದಿಲ್ಲ. ಅದಕ್ಕೆ ಒಣ ಹುಲ್ಲು ಕೇಳ್ತಾರೆ. ನಾವು ಮಿನಿಮಮ್ ಬಲಿಸೇ ಹಾಕೋದು. ನೀವು ಎರಡೂ ಥರ ಹಾಕ್ತೀರಿ? ಎರಡು ಒಂದು. ಅದು ಸಹ ಒಣ ಹುಲ್ಗೂ ಆಗಬಾರ್ದು, ಹಸಿ ಹುಲ್ಲು ಆ ಥರ ಮೇವನ್ನೇ ಬಲಿಸ್ತೀವಿ, ಬಲಿಕೆ ಮಾಡಿ ತಂದು ಹಾಕೋದು. ಈಗ ಇಷ್ಟೆಲ್ಲ ನೀವು ಮಾಡಿದಿರಲ್ಲ, ಇದಕ್ಕೇನಾದ್ರು ವಿಶೇಷವಾಗಿ ತರಬೇತಿ ಪಡ್ಕೊಂಡ್ರ ಅಥವಾ? ಇಲ್ಲ ಸರ್, ಮಾಡ್ತಾ ಮಾಡ್ತಾ ನೋಡಿ ಸರ್, ಇದನ್ನೇ ಮಾಡ್ತಾ ಮಾಡ್ತಾ ಇನ್ನೊಬ್ರು ಫಾರಂ ಹೋಗೋದು ನೋಡ್ಕೋದು, ಆಗ ನಾವೊಂಥರ ಹೇಳಿ ಹೇಳೋದು, ಅವ್ರೊಂಥರ ಹೇಳಿ ಹೇಳೋದು, ಹಂಗಾಗಿ ಯಾವುದು ಉತ್ತಮ ಆಯ್ತು ಅದು ಫಾಲೋ ಮಾಡೋದು ಆ ಲೆಕ್ಕಾಚಾರ. ಇನ್ನು ವರ್ಷಕ್ಕೊಂದು ಕರು ಅನ್ನೋದು ಹೈನುಗಾರಿಕೆಯಲ್ಲಿ ಯಶಸ್ಸಿಗೆ ಒಂದು ಸೂತ್ರ, ಆ ಥರ ಮೇಂಟೈನ್ ಮಾಡ್ಕೊಂಬಂದರೆ ವರ್ಷಕ್ಕೊಂದು ಕರು ಸರಿ ಸಾರು ಹೇಳೋದು. ಆದರೆ ಹಾಲು ಜಾಸ್ತಿ ಇರೋದು, ಈಗ 3 ತಿಂಗಳು 4 ತಿಂಗಳು ಬೇಕು ದೊಡ್ಡ ಹಾಲು ನಿಲ್ಬೇಕಾರೆ, 12 ಲೀಟ್ರ್ 13 ಲೀಟ್ರ್ ಕರೀತಾ ಇರ್ತದೆ. ಅದು 3 ತಿಂಗಳಿಗೆ ಫಲಿಗೆ ಬಂದ್ಬಿಡುತ್ತೆ. 3 ತಿಂಗಳಿಗೆ ಫಲಿಗೆ ಬಂದಾಗ ಫಲ ಕೊಡಿಸಿದ್ರೆ ಕಮ್ಮಿ ಅಂದ್ರೆ 10 ಲೀಟ್ರ್ ಆಗಿರ್ತದೆ. 6 ತಿಂಗಳಿಗೆ ನಾವು ನಿಲ್ಸ್ಕೋಬೇಕು ಪುನಃ, ನಿಲ್ಸಿನಾದ್ರೆ ಮುಂದೆ ಕರ ವೇಟಾಯ್ತೆ, ತೊಟ್ಟೆ ಆಟಾಯ್ತೆ, ಬಾವೇಟಾಯ್ತೆ. ಅದರಿಂದ ಏನು ಮಾಡ್ತೀವಿ, ದೊಡ್ಡ ಹಾಲು ಕರೀತಾರೆ ಸ್ವಲ್ಪ ಲೇಟ್ ಮಾಡ್ತೀವಿ ಫಲ ಕೊಡೋದು. ಹೆಚ್ಚು ಕಡಿಮೆ ಅದು ಪಾಲಿಸ್ತಿದ್ರೆ ಪಾಲಿಸ್ತೇವೆ ಸರ್. ಕರುಗಳು ಹುಟ್ತಾ ಇವೆ, ಕರುಗಳು ಹುಡ್ತಾವೆ ಸರ್, ಹುಡ್ತಾವೆ. ಕರುಗಳು ನಾವು ಸಾಕಲ್ಲ ಸರ್, ಯಾಕೆ ಲಾಸು. ಒಂದು ಕರ ಸಾಕ್ತೀವಿ ಅಂದರೆ ಬೆಳಿಗ್ಗೆ 2 ಲೀಟ್ರ್ ಸಾಯಂಕಾಲ 1 ಲೀಟ್ರ್ ಹಾಲು ಕೊಡಲೇಬೇಕು. ಎಷ್ಟು ದಿನದ ಕರುಗಳನ್ನ ಹಾಗಾದ್ರೆ ಮಾರ್ಬಿಡ್ತೀರಿ ಸರ್? ಒಂದು 10 ದಿನ ಗಿಣ್ಣಲೆಲ್ಲ ಫುಲ್ ಕುಡಿಸ್ತೀವಿ. ಹಾಲು ಇರ್ತಾರಲ್ಲ ಪ್ರೀತಿನ ಸಾಕೋರು, ಅವ್ರು ಅದಕ್ಕಾಗಿ ಅವ್ರು ತಗೋಯ್ತಾರ ಸರ್, ಕೊಟ್ಬಿಡ್ತೇವೆ. ನಾವು ಕರುಗಳು ಸಾಕಲ್ಲ ಸರ್, ಕೆಲಸ ಜಾಸ್ತಿ ಐತೆ. ಜೊತೆಗೆ ಡೈಲಿ 150 ರೂಪಾಯಿ ಖರ್ಚು ಬೀಳುತ್ತೆ ಒಂದು ಕರುಗೆ ಸರ್. 4 ಲೀಟ್ರ್ ಹಾಲು ಕೊಟ್ರೆ ಒಂದು ತಿಂಗಳಿಗೆ ಎಷ್ಟಾಯ್ತು, 4,500 ಆಯಿತು. ಅದು ಬೆದೆಗೆ ಬರಬೇಕಾದ್ರೆ ಮಿನಿಮಮ್ 9-10 ತಿಂಗಳು ಬೇಕೇ ಬೇಕು ಸರ್. ಈಗ ಹಾಲು ನಿಲ್ಸಿದ್ರು ತಿಂಡಿ ಕೊಡ್ಬೇಕು ಸರ್ ಅದಕ್ಕೆ, ನಿರ್ವಹಣೆ ಹಾಲು ನಿಲ್ಸಿದ್ರು ತಿಂಡಿ ಕೊಡ್ಬೇಕು, ತಿಂಡಿ ಮೇವನ ಲೆಕ್ಕ ಹಾಕ್ರೆ ಅದಕ್ಕೂ 100 ರೂಪಾಯಿ ಬಿದೆ ಬರುತ್ತೆ ಸರ್. ಈ ನಿಮ್ಮ ಪ್ರಕಾರ ಅದು ಲಾಭದಾಯಕ ಅಲ್ಲ? ಅಲ್ಲ ಸರ್, ಅದು ಮಾಡೋಕ್ಕೆ ಬೇರೆ ಜನ ಇದ್ದಾರೆ, ಅದು ಮಾಡೋಕ್ಕೆ ಬೇರೆ ಜನ ಅವರು ಸರ್, ಅವರು ಏನೋ ಸ್ವಂತ ಮಾಡ್ಕೋತಾರೆ. ಹಂಗಲ್ಲ, ಈಗ ನಾನು ಕೇಳಿದ ಏನಂದ್ರೆ, ಬೇರೆಯವ್ರಿಗೆ ಕೊಡೋ ಬದಲು ನೀವೇ ನಿರ್ವಹಣೆ ಮಾಡ್ಕೊಂಡ್ರೆ ಮಾಡಿ ನೋಡಿ ಅನುಭವ ಹಾಕಿವ್ ಸರ್, ಲಾಸ್ ಆಯ್ತು, ಲಾಸ್ ಆಗುತ್ತೆ, ಲಾಸ್ ಆಗ್ಬಿಡುತ್ತೆ ಸರ್. ಅಂತೂ ಚಿಲ್ಲರೆ ಅಂಗಡಿ ವ್ಯಾಪಾರ ಹೆಂಗಾಯ್ತೋ ಬಿಡ್ತಾವ, ನೀವು ಒಳ್ಳೆ ಲೆಕ್ಕಾಚಾರ ಕರೆಕ್ಟ್ ಆಗಿ ಕಲ್ತ್ಬಿಟ್ರಿ ಅಲ್ವಾ ಪ್ರಭಾಕರ್? ಲೆಕ್ಕ ಲೆಕ್ಕ ಪಕ್ಕ ಅಂದ್ರೆ ಇವರೇ. ಈಗ ನಿಮ್ಗೇನ್ ಲೆಕ್ಕ ಇಕ್ಕ ಕೊಡಲ್ವಾ, ಇಷ್ಟಾಯ್ತು ಬಂತು ಅಂತೆಲ್ಲ ಅವರೇ ನಿರ್ವಹಣೆ. ಈಗ ಲಾಭದಲ್ಲಿದ್ದೀರಾ ನಷ್ಟದಲ್ಲಿದ್ದೀರಾ ಹೇಳಿ ಸರ್. ಇವಾಗ ಹೈನುಗಾರಿಕೆಯಲ್ಲಿ ನನ್ನ ಲೆಕ್ಕಾಚಾರ ಏನ ತಕ್ಕಮಟ್ಟ ಲಾಭದಲ್ಲೇ ಕಾಣ್ತಾ ಇರೋದು. ಸ್ವಂತ ಮೇವು ಸ್ವಂತ ನಾವು ಗೇಯ್ಕೋದ್ರಿಂದ, ನಮ್ಮ ಕೆಲಸ ನಾವು ಮಾಡ್ಕೋದ್ರಿಂದ, ಲೇಬರ್ ಕೊಟ್ಟು ಕೊಟಗಲ್ ಮಾಡ್ತೀವಿ ಅಂದ್ರೆ ಲಾಸ್ ಆಗೋಯ್ತು. ಈಗ ಏನೆಲ್ಲ ಸಂಪಾದನೆ ಮಾಡಿದೀರಿ ಹೈನುಗಾರಿಕೆಯಿಂದನೇ ನೀವು ಅದನ್ನ ಹೇಳಿ ಸರ್. ಈಗ 2 ಹಸುವಿನಿಂದ 18 ಹಸು ಮಾಡಿವಿ 5 ವರ್ಷಕ್ಕೆ, 18 ಹಸು ಬಂಡವಾಳ ಅಂದ್ರೆ ಲೆಕ್ಕ ಹಾಕಳಿ, 1 ಹಸು ಮಿನಿಮಮ್ 60,000 ಅಂದ್ರೆ ಎಷ್ಟಾಯ್ತು? ಹೊಸದಾಗಿ ಕೊಟ್ಟಿಗೆ ಮಾಡಿದೀರಿ, ಕೊಟ್ಟಿಗೆ ಮಾಡ್ಕೊಂಡಿದ್ದೀವಿ. ಆಮೇಲೆ ನಾವು ಎಲ್ಲ ನಮ್ಮ ಖರ್ಚು ವೆಚ್ಚ, 4 ಗಾಡಿ ಐತೆ, 4 ಗಾಡಿಗೂ ಪೆಟ್ರೋಲ್ ಹಾಕಿಸ್ತೀವಿ ಅಂದ್ರೆ ಎಲ್ಲ ಇದು ಮಾಡ್ತಾರೆ. ಮಾಮೂಲಿ ಎಲ್ಲ ಇದೇ ಅದರ ಸರ್. ಈಗ ನಿಮ್ಮ ಇಬ್ರು ಮಕ್ಕಳನ್ನು ನೀವು ಈ ಇದ್ರಲ್ಲೇ ತೊಡಗಿಸ್ಕೊಂಡಿದ್ರಿ ಅಂದ್ರೆ, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಮಕ್ಕಳು ಸಹ ಮುಂದೆ ಏನಾದ್ರು ಅವರು ನಾವು ಈ ಲೈನಲ್ಲೇ ಬರ್ತೀವಿ ಅಂದ್ರೆ ಮುಂದುವರಿಬೋದಾ ನಿಮ್ಮ ಪ್ರಕಾರ? ಮಾಡ್ಬೋದು ಸರ್, ಅವ್ನು ಮಾತು ಬರಲ್ಲ, ದೊಡ್ಡವನಿಗೆ ಇದೇ ಮಾಡಿಸ್ತೀವಿ ಅಂತಾನೆ ಮಾಡ್ತಾ ಇರೋದು. ವಿಶ್ವಾಸ ಇದೆ ದೊಡ್ಡವನು ಮಾತು ಬರಲ್ಲ, ನಿಮಗ್ ವಿಶ್ವಾಸ ಇದೆ ಮುಂದುವರಿಬೋದು ಜೀವನ? ಇದ್ರಲ್ಲಿ ಏನಾಯ್ತದ ಸಹ, ಬೇರೆಯವ್ರು ಬಂದು ಕಾಂಪಿಟೇಷನ್ ಮಾಡಂಗಿಲ್ವಲ್ಲ, ಅಯ್ಯೋ ನಮ್ಮ ವ್ಯಾಪಾರ ಆನಿಲ್ಲ, ಅಯ್ಯೋ ಹಿಂಗಾಗೋಯ್ತು ಹಂಗಾಗೋಯ್ತು, ಮಾತೇನಿಲ್ವಲ್ಲ, ನಿಮ್ದೇ ಮೇವು ತಿಂಡಿ ಹಾಕಿ ಹಾಲು ಕರ್ಬಿಟ್ಟು ನಿಮ್ದೇ ಡೈರಿಗೆ ಹಾಕ್ಬಿಟ್ಟು ಆರಾಮ ಮನಗ್ಬೋದು, ಸಿಕ್ತಾ ಸಿಕ್ಲಿ ಲಾಭ, ತೊಂದರೆ ಇಲ್ಲ. ಹಂಗೆ ಯಾವ ವಯಸ್ಸಿನವರೆಗೂ ಹಸುಗಳನ್ನ ಈ ಥರ ನಿರ್ವಹಣೆ ಮಾಡ್ತೀರಿ ನೀವು? ಎಷ್ಟು ವಯಸ್ಸಿನವರೆಗೂ ಈ ಥರ ನಿರ್ವಹಣೆ ಮಾಡ್ತೀರಿ ಅಂತ ಹಸುಗಳನ್ನ ಸರ್? ಹಸುಗಳಲ್ಲಿ ನಾವಿರೋಗಂಟ್ಲು ಮಾಡ್ತೀವಿ. ಅಲ್ಲ ಹಸು ವಯಸ್ಸು ನಾನು ಸರ್, ಹಸು ವಯಸ್ಸು ಗೊತ್ತಾಗೋಯ್ತದೆ, ಕಮ್ಮಿ ಅಂದ್ರೆ ಅವು ಈಗ ಎಲ್ಲ ಮೇವು ತಿನ್ನೋದು ಕಮ್ಮಿ ಮಾಡ್ತವೆ. ಅದೇ ಎಷ್ಟು ವಯಸ್ಸು ಸಾಮಾನ್ಯ? ಎಷ್ಟು ವರ್ಷ ಸಾಮಾನ್ಯ ಸಹ? ಒಂದು 10-15 ವರ್ಷ ಇಡ್ಬೋದು. 15 ವರ್ಷ ಇಟ್ಕೋಬಹುದು, ಇಟ್ಕೋಬಹುದು ನಮ್ಮ ಅದು ನನ್ನ ಲೆಕ್ಕಾಚಾರ. ಎರಡಲ್ಲಲ್ಲಿ ಇದ್ದು ತಗೊಂಡು ಹೋದ ಒಂದು 6-7 ಕರು ಕರಿಬೋದು ಅಷ್ಟೇ. ಆಮೇಲೆ ಅದು ಅಂತ ಇದು ಗೊತ್ತಾಯ್ತದೆ ಸರ್, ಗೊತ್ತಾಗೋಯ್ತದೆ ಮೇವು ತಿನ್ನೋದಿಲ್ಲ ಸುಮ್ಮನೆ ನಿಂತ್ಕೊತವೆ, ಒಣಕಲ್ ಮೇವ್ ಹಾಕ್ದಂಗ ಮೇಯ್ದಿಲ್ಲ ಅವು, ಗೊತ್ತಾಗೋಯ್ತು ವಯಸ್ಸಾಗದೆ ಅಂತ ಗೊತ್ತಾಗೋಯ್ತು ಸಹ, ಹುಲ್ಲ ಉಗಿತವೆ ಈಚೆಗೆ ನಡಿಬೇಕಾದ್ರೆ ಮೆತ್ತನೆ ಕಾಲ್ ಮಡಿಕ ನಡೀತಾವೆ, ವಯಸ್ಸಾದ ಸಹ ಗೊತ್ತಾಗುತ್ತೆ ಚಟುವಟಿಕೆ ಗೊತ್ತಾಗುತ್ತೆ. ಆವಾಗ ಸೇಲ್ ಮಾಡ್ಬಿಡೋದು, ಚೆನ್ನಾಗಿರುತ್ತೆ ಅಂತ ಹಾಕೋದು ಅಲ್ಲಿಗೆ, ಇನ್ನೊಂದು ಸ್ವಲ್ಪ ಕಾಸು ಹಾಕೋದು ತಂದು ಹಾಕೋದು. ಈಗ ಬೇರೆ ಕಡೆನೂ ಎಲ್ಲ ಈ ಥರ ಹೈನುಗಾರಿಕೆಯಲ್ಲಿ ತೊಡಗಿರೋರನ್ನೆಲ್ಲ ಹೋಗಿ ನೀವು ನೋಡಿದ್ದೀನಿ ಮಾಡಿದ್ದೀನಿ ಅಂತ ಹೇಳಿದ್ರಿ, ಅಲ್ಲೇನೆಲ್ಲ ಕಲ್ತ್ಕೊಂಡ್ಬಂದಿದ್ದೀರಿ, ಆ ಥರದ್ದು ಏನು ಅಳವಡಿಸಿದ್ದೀರಿ ವಿಶೇಷವಾಗಿ? ಸರ್ ಈಗ ಅಲ್ಲಿ ಕೊಟಗೆ ನೋಡಿದ್ನು, ಕೊಟಗೆ ಅವ್ರು ಈಗ ಏನು ಮಾಡಿದ್ರು, ಈಚೆಗೆ ಯಾರು ಕಟ್ಟೋದೇ ಇಲ್ಲ, ಈಗ ಒಳಗೆ ಇರ್ತವೆ, ನೀಟಾಗಿ ಮೈ ತೊಳಿತಾರೆ, ಕ್ಲೀನ್ ಮಾಡ್ತಾರೆ, ರೆಡಿ ಮಾಡ್ತಾರೆ, ಏನೇ ಮಾಡಿದ್ರು ಸ್ವಂತ ಮಾಡ್ಬೇಕು ಸಹ, ಆಳುಗಳು ಕರ್ಕೊಂಡು ಮಾಡಿದ್ರೆ ಹೈನುಗಾರಿಕೆ. ನಿಮಗೆ ಗೊತ್ತಾಯ್ತು ಈಗಿರೋ ಹಸುಗಳು ಯಾವ ಅಂತರದಲ್ಲಿ ಕಟ್ಟಿದ್ದೀರಿ ನೀವು? ನಿಮ್ಗೆ ಕೊಟ್ಟು ಸರ್ ಒಂದು ಹಸುಗೆ 4 ಅಡಿ ಜಾಗ ಇದೆ, ಜಾಗ ಗಾಳಿ ಬೆಳಕು ಆಡೋಕೆ ಜಾಗ ಇದೆ ಸರ್. ಈಗ ಒಂದು ಹಸುಗೆ 4 ಅಡಿ 8 ಅಡಿ ಉದ್ದ, ಅವು 6 ಅಡಿಗೆ ನಿಂತ್ಕೊತವೆ ಮ್ಯಾಟ್ ಮೇಲೆ, 8 ಅಡಿ ಅದೇ, ಅದ್ರ ಮಧ್ಯೆ 4 ಅಡಿ ನಾವು ತಿರುಗಾಡಕ್ಕೆ ಬಿಟ್ಕೊಂಡೀವಿ, ಆ ಕಡೆ ಈ ಕಡೆ ಎಲ್ಲ ತಿರುಗಾಡಕ್ಕೆ ಬಿಟ್ಕೊಂಡೀವಿ, ಮೇವು ತಿಂಡಿ ಹಾಕಬೇಕು. ಅಂತೂ ಪ್ರತಿ ಹಸುನು ನೀವು ಮಾತಾಡಿಸ್ತೀರಿ ದಿನಾಗ್ಲೂ? ಡೈಲಿ ನೋಡೇ ನೋಡ್ಬೇಕು ಸರ್, ನೋಡಿ ಅಂದ್ರೆ ಆಗೋದೇ ಇಲ್ಲ. ತಿಂಡಿ ಮಾಡುವಾಗಲೇ ಗೊತ್ತಾಗೋಯ್ತಾವು, ತಿಂಡಿ ಮಾಡೋವಾಗ ಮೇವು ಹಾಕುವಾಗಲೇ ಗೊತ್ತಾಗೋಯ್ತು, ಕಾಲ ಕೆರಿತವೆ ಮೇವು ಹಾಕೋಕೆ ಸ್ಟಾರ್ಟ್ ಮಾಡಿದಾಗ, ಆ ಸುಮ್ಮನೆ ನಿಂತಾಗ ಇದೇನಾಗದೆ ಅಂತ ಅವಾಗ ಹತ್ರಕ್ಕೆ ಹೋಗ್ಬಿಟ್ಟು ನೋಡಿದ್ರೆ ಗೊತ್ತಾಯ್ತು ಏನಾಗದೆ, ನಮಗೆ ಗೊತ್ತಾನಿಲ್ಲ, ಮಾಮೂಲಿ ಡಾಕ್ಟರ್ ಕರೆಸೋದು. ಆಮೇಲೆ ಪ್ರಭಾಕರ್, ಈಗ ನೀವು ಈ ಹಸುಗಳ ವ್ಯಾಪಾರದಲ್ಲೂ ಒಂದಿಷ್ಟು ಅನುಭವ ಪಡ್ಕೊಂಡ್ರೆ, ಅದೇ ಅದೇ ಸರ್, 18 ಹಸು ಮನೆಗೆ ತಂದಿರ್ಬೇಕಾರೆ ಸರ್, ಅಲ್ಲಿ ಈಗ ಹಸ ತರುಕೋ ಜಾಗದಲ್ಲಿ ಪಾರ್ಟಿಗಳು ತೊಗೊಯ್ತಿ ಮೇಲ, ಅವರು ಹುಲ್ಲು ಪಲ್ಲು ನೆಲ್ಲು ಹಾಕೊಂಡು ತಿಂಡಿ ಹಿಂಡಿ ಕೊಡ್ದೇ ಅಲ್ಲಿ 4-5 ಲೀಟರ್ ಹಾಲು ಕರಿತಿರ್ಬೇಕು, ಅಂತ ಹಸು ತಗೋಬರ್ಬೇಕು ನಾವು. ಅಂತ ಹಸು ತಂದಾಗ ಇಲ್ಲಿ ಹಾಲು ಜಾಸ್ತಿ ಆಯ್ತವೆ, ಚೆನ್ನಾಗಿ ತಿಂಡಿ ಮೇಲೆ ತಿಂತದೆ, ಅಲ್ಲೇ ಅವ್ನು ಚೆನ್ನಾಗಿ ಮೇಯಿಸಿರು ದನ ತಂದ್ಬಿಟ್ರೆ ನಮ್ಮ ತ ಕರೀದಿರ. ನೋಡ್ಬೇಕಲ್ಲಿ ಅವನೇನು, ಈಗ ವ್ಯಾಪಾರಸ್ಥರು ಇರ್ತಾರೆ, ತಗೊಂಡ್ ಐದಪ್ಪ ತಿಂಡಿ ಕೊಡ್ತಾರೆ ಹಾಲು ಕರೀಲಿ ಅಂತ, ಹಾಗೇನ್ ಮಾಡ್ತಾವ 5-5 ಲೀಟರ್ ಹಾಲು ಕರೀತಾರೆ, 6 ಲೀಟರ್ ಕರೆದು ಬಿಡ್ತಾವ, ನಾವು ತಗೊಂಡು ನಮ್ಮ ತ 4 ಕರೀದು. ಅಂದ್ರೆ ಬರೀ ಹಸು ನೋಡೋದ್ರಾಗಲ್ಲ, ಅದ್ ಹೆಂಗ್ ಪೋಷಣೆ ಮಾಡೋರು ಅದ್ರ ಮೇಲೆ ಯಾರು ಅಂತ ಗೊತ್ತಾಗ್ಬೇಕು ನಿಮ್ಗೆ. ಎಲ್ಲ ದುಡ್ಡು ಜಾಸ್ತಿ ಕೊಡ್ಬೇಕಾಯ್ತ. ಈಗ ಇಲ್ಲಿ ಒಬ್ಬ ರೈತ ಪಾಪ, ಅಂತ ಏನು ಅದೇ ಇರುದಿಲ್ಲ, ಬರೀ ಹುಲ್ಲು ಹಾಕ್ತಾ ಇರ್ತಾನೆ, ನೀರು ಕೊಡೋದ್ರ ಅಷ್ಟು ಭೂಸ ಗೀಸ ಕೊಟ್ಬಿಟ್ಟು ಕರಿತಾ ಇರ್ತಾನೆ. ಒಂದು 4 ಲೀಟರ್ ಹಾಲು ಬತ್ತದೆ ಅಂದ್ರೆ ನಮ್ಮತ ಜೋಳ ಗಿಳ ಹಾಕಿ ಪೀಡಿ ಗಿಡ ಕೊಟ್ಟು ರೆಡಿ ಮಾಡ್ಕೊತೀವಿ ಅಲ್ಲ, 5-5.5 ಲೀಟರ್ ಹಾಲು ಕರ್ಕೋಬಹುದು. ರೆಡಿ ಮಾಡಿರೋ ಹಸುಗಳ ಎಲ್ಲ ಜಾಸ್ತಿ ಅವೇ ಸರ್, ಹೋಗೋ ದನ ತಕೊಬಂದು ರೆಡಿ ಮಾಡ್ಕೊಬಿಟ್ಟಿವಿ. ಅಂದ್ರೆ ಮಾರಾಟಕ್ಕೆ ಹೋಗಿರೋ ಅಂತ ದನ ರೆಡಿ ಮಾಡ್ಕೊಬಿಟ್ಟಿವಿ. ಮಂಡ್ಯದ ಹತ್ರ ಸಹ ಕಸಲ್ಗೆರೆ ಅಂತದ ಬಜ್ಜಿ ಕಾಡ್ ಗಿಡ್ ಕೊಯ್ತಿಲ್ಲ, ಇವತ್ತು ಹಾಲು ಕರಿತಾ ಅದು, ಇದು ಕೊಟ್ಬಿಡ್ತೀನಿ ಕಪ್ಪ ಅಂತ ಅವ್ರು ಕೇಳೋರ್ಕಪ್ಪ 16,000 ಕೆ ಅಂದ್ರು, ನಾ 18 ಕೋಟಿ ತಗೊಂಡ್ಬಿಟ್ಟು ಈಗ 3 ಕರು ಹಾಕದೆ ಇವತ್ತು ಆಲ್ರೆಡಿ 10 ಲೀಟರ್ ಹಾಲು ಕರಿತಾ ಅದು, ಅದು ಬಂದವರೆಲ್ಲ ಅದನ್ನೇ ನೋಡ್ತಾರೆ. ಅಂದ್ರೆ ಈ ತಿಳುವಳಿಕೆ ನಿಮಗೆ ಅನುಭವದಿಂದ ಬಂತು? ಹೌದು ಸರ್. ಅಲ್ವಾ, ಈಗ ತೆನೆ ಸಿಗೋದ 70-80 ಬಂಡವಾಳ ಹಾಕ್ಬೇಕು, ಏನಾರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಕೈ ದುಡ್ಡು ಹೊಡೈತೆ, ಪುನಃ ಸಂಪಾದನೆ ಮಾಡ್ಬೇಕಾದ್ರೆ ಶ್ರಮ ಅದೇ ಇವತ್ತಿನ ಲೆಕ್ಕಾಚಾರದಲ್ಲಿ. ಆಮೇಲೆ ಸಿ ಕೊರೋನಾ ಟೈಮಲ್ಲಿ ಆಲ್ ಡೌನ್ ಆಗ್ಬಿಟ್ಟು ಭಾಳ ಶ್ರಮ ಪಟ್ಬಿಟ್ಟಿವಿ, ಮೇಂಟೇನೆ ಆಯ್ತಿರಲಿಲ್ಲ, 5 ರೂಪಾಯಿ ಪೇಮೆಂಟ್ ಪ್ರೋತ್ಸಾಹನ ಬತ್ತಿದ್ದು ಅಷ್ಟೇ, ಇಲ್ಲ ಆಯ್ತಲೇ ಇರಲಿಲ್ಲ ಸರ್, 24 ರೂಪಾಯಿ ಅಲ್ಲು ಎಲ್ಲಿ ಮೇಂಟೈನ್ ಮಾಡೋದು ಸರ್, ಆಯ್ತೇನಿಲ್ಲ. ಇವಾಗ ಸಹ ಪರವಾಗಿಲ್ಲ, ಮೈಸೂರು ಹಿಡಿರಿ ಕೆಎಂ ಎಫ್ ನಮ್ಗೆ 29 ರೂಪಾಯಿ 3.5 ಫ್ಯಾಟ್ಗೆ, ನಮ್ ನಾಲ್ಕು ಎರಡು ಬತ್ತೆ ನಮ್ಮ ಫ್ಯಾಟ್ ಚೆನ್ನಾಗಿ ಬತ್ತ ಅಲ್ಲು, ನಮ್ಗೆ 30 ರೂಪಾಯಿ ಕೊಡ್ತಾರೆ ಅವರು. ಈ ಕೆಲವರು ಎಣ್ಣೆ ಕಾಳುಗಳನ್ನು ಹಿಂಡಿ ಮಾಡಿ ತಿನ್ಸೋವಂಥದ್ದು, ಆ ಥರ ಮಾಡಿದ್ರೆ ಈ ಕೊಬ್ಬಿನಂಶ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಕೊಬ್ಬಿನಂಶ ಆಯ್ತು ಸಹ ಖರ್ಚು ವೆಚ್ಚ, ಅದು ಸ್ವಲ್ಪ ಲೆಕ್ಕ ಹಾಕಬೇಕು ನಾವು. ಈಗ ಸದ್ಯಕ್ಕೆ ಸಹ ನಮ್ಮ ದನಗಳು ಚೆನ್ನಾಗವೆ, ಆರೋಗ್ಯಗವೆ, ಮೆಕ್ಕೆಜೋಳ ಮೇವು ಹಸಿ ಮೇವು ಹಾಕೋದ್ರಿಂದ ಒಳ್ಳೆ ಇದು ಸಹ ಅದು. ಈಗ ಅಲ್ಲೂ ಸಹ ಏನು ರಾಸಾಯನಿಕ ಗೊಬ್ಬರಗಳೇನು ಜಾಸ್ತಿ ಬಳಕೆ ಮಾಡಲ್ಲ ನೀವು? ಮಾಡೋದಿಲ್ಲ ಸರ್, ಸ್ವಂತ ಇಲ್ಲ ಸರ್. ಒಂದು 20 ಕುಂಟೆಗೆ ಸಹ ಈಗ ಫಾರ್ಮುಲದಲ್ವೆ, ಒಂದು ಮೂಟೆ 20-20 ಹಾಕ್ಸ್ತೀವಿ ಅಷ್ಟೇ, ಈಗ ಮಿತಿಮೀರ ಏನಾರ ಒಂದು 20 ಕೆಜಿ ಯೂರಿಯಾ ಸುಮ್ಮನೆ ಫಸ್ಟ್ ಚಿಗುರಕ್ಕೆ ಪುರ್ಲ್ ಗೊಬ್ಬರನೇ ಹೊಡಿ, ವರ್ಷಕ್ಕೆ ಕರೆಕ್ಟಾಗಿ 20 ಗಾಡಿ ಗೊಬ್ಬರ ಹೊಡೆದ್ರೆ ಕಿತ್ಕ ಬತ್ತೆ ಮೇವು. ಅದೇ ಅಂದ್ರೆ ಒಂದು ಸ್ವಂತ ಮೇವಿರ್ಬೇಕು, ಈ ಜೋಳನ ಸ್ವಂತ ಬೆಳ್ಕೋಬೇಕು, ಅವುಗಳ ಬಗ್ಗೆ ತಿಳುವಳಿಕೆ ಇರಬೇಕು, ಇರಬೇಕು ಕನಿಷ್ಠ 10 ಹಸುಗಳು ಇರಬೇಕು. 10 ಹಸು ಇದ್ರು ಲಾಭದಾಯಕ, 25,000 ಮಾಡೇ ಮಾಡ್ಬೋದು ಸರ್. ಈಗ ನಮ್ದು ಸಹ ಪ್ರೋತ್ಸಾಹನ 25,000 ಬತ್ತೆ ಮಿನಿಮಮ್, ಮ್ಯಾಕ್ಸಿಮಮ್ ಬಂದೇ ಬರ್ತದೆ 25,000 ಗ್ಯಾರಂಟಿ ಬರ್ತದೆ, ಜಾಸ್ತಿ ಕಮ್ಮಿ ಆಗೋದು 1,000 ಇಲ್ಲೊಂದ್ಸಾವಿರ ಜಾಸ್ತಿ, ಲೆಕ್ಕ ಹಾಕರೆ 25 ಗ್ಯಾರಂಟಿ. ಕೊಟ್ಟಗಲ್ಲಿ ಒಂದು ನಮ್ಮ ಸ್ವಂತ ಮೇವಾರ ಒಂದು 20,000 15 ದಿನ ಉಳಿಯುತ್ತೆ, ಸ್ವತರ್ಸ್ ಮೇವಾದ್ರೆ 1,000 15,000 ಉಳಿಯುತ್ತೆ ಅಷ್ಟೇ, ತುಂಬ ಕಡಿಮೆ ಇಲ್ಲ ನೀವು ತರೋದು. ಹಂಗು ಸಹ ಒಂದು 50,000 ರೂಪಾಯಿ ಅದೇ ಅದ ಸತ್ಯ ಹೇಳ್ಬೇಕು ಅಂದ್ರೆ, ಅದೇ ಸುಳ್ಳು ಹೇಳುವಂಥದ್ದೇನಿಲ್ಲ, ಸ್ವಂತ ಮಾಡ್ಕೋದ್ರಿಂದ ಲೇಬರ್ ಕೊಟ್ರೆ ಅದು ಇಲ್ಲ. ನಮ್ಮೇನು ಅಂದ್ರೆ ಈಗ ನಾವು ಕೆಲಸ ಗೆಯ್ತಿರೋ ಸಂಬಳ ತಗೋತೀವಿ ಅಷ್ಟು, 4 ಜನಕ್ಕೂ 4 ಸಂಬಳ ಆಯ್ತು, ಅದೇ 1,000-15,000 ಸಂಬಳ ಅಷ್ಟೇ, ಹೊರಗಡೆ ಹೋಗಿ ಇದಕ್ಕೆ ನಾವೇ ಮಾಡ್ಕೊಂಡು ಏಮೇ ತೃಪ್ತಿ ಇದೆ, ಆರೋಗ್ಯ ಇದೆ. ಅಂದ್ರೆ ಆರೋಗ್ಯ ಅಂತೂ ಯಾರು ಏನು ಹೇಳಿ ಸಹ ಕೊಟ್ಟಿಗೆ ಕೆಲಸದಿಂದ ಪಕ್ಕ ಆರೋಗ್ಯ, ಸಗಣಿ ತೊಪ್ಪೆ ತುಳಿದ್ರಿಂದ ಮನುಷ್ಯನಿಗೆ ಸಿಕ್ಕಾಬಟ್ಟೆ ಆರೋಗ್ಯ. ನಮ್ಗೇನು ಇಲ್ಲ, ಬೇಕಾದ್ರೆ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಸರ್, ಏನ್ ತೊಂದರೆ ಏನಿಲ್ಲ, ಆರೋಗ್ಯ ಅದೇ ದನಗಳು. ಆಮೇಲೆ ಗೋಮಾತೆ ಕಾಪಾಡ್ಬೇಕಲ್ಲ. ಇಲ್ಲ ಇನ್ನು ಏನೆಲ್ಲ ಮಾಡ್ಬೇಕು ಅಂತ ಆಸೆ ಇದೆ ಈಗ? ಇಲ್ಲ ಸರ್, ಅಷ್ಟೇ, ನಾವು ಅಷ್ಟೇ ಮಾಡೋಣ, ಮಕ್ಕಳು ಮಾಡ್ಕೊಳ್ಳಿ, ನಮ್ದೇನೇನು ಇಷ್ಟ ಇರೋದೇ ಮೇಂಟೈನ್ ಮಾಡ್ಕೊಂಡು ಇರೋದ ಇರು ಅಷ್ಟೇ ಸರಿ ಸಾ, ಇನ್ ಮುಂದಕ್ಕೆ ಮಾಡೋಕೆ ಆಗೋಲ್ಲ, ಶ್ರಮ ಅದೇ. ಕರೆಸ್ಕೊಳ ಅಂದ್ರೆ ಗೆಯ್ತಲೇ ಇರ್ಬೇಕಲ್ವೇ. ಇನ್ನು ತ್ಯಾಜ್ಯ ಬರ್ತಾ ಇದೆ, ಗಂಜಲ ಮತ್ತು ಸಗಣಿ, ಸರಿ ಸರ್, ಅವುಗಳನ್ನ ಇನ್ನು ವ್ಯವಸ್ಥಿತವಾಗಿ ಅದು ಮಾಡ್ತೀವಿ ಸರ್, ಅದು ಮಾಡ. ಗಂಜಲ ಒಂದ್ ಮಾತ್ರ ಸಿಪ್ ಮಾಡ್ಬೇಕು ಅಂತ ಅದ ಸಾ, ಈಗ ಮಾಡಿಸ್ತೇವೆ. ಈಗ ಸಿಂಟೆಕ್ಸ್ ಒಂದ 1,000 liters ಊತ ಹಾಕ್ಬಿಟ್ರೆ ವಾಲ್ ಮಾಡ್ಬಿಡೋದು. ನಾವು ಹೋಗೋ ಟೈಮಲ್ಲಿ ವಾಲ್ ಆನ್ ಮಾಡಿ ಹೊಟ್ಟೋದ್ರೆ ಬರೀ ಗಂಜಲ ಮಾತ್ರ ಅಲ್ಲಿ ಬೀಳುತ್ತೆ. ನಾವು ಬಂದ ತಕ್ಷಣ ವಾಲ್ ಆಫ್ ಮಾಡಿದ್ರೆ ನೀರು ಗೀರು ತೊಳೆಯೋದಲ್ಲ ಹೊಂಟಬೇಕು, ಹೊರಗಡೆ ಹೊಟ್ಟಬೇಕು. ಅದು ಗಂಜಲ ಒಂದ ಈಗ ಸ್ಟಡಿ ಮಾಡ್ಬೇಕು ಅಂತ ಐಡಿಯಾ ಮಾಡೀವಿ. ಅದಕ್ಕೆ ಸಂಪ್ ಮಡಿಗೆ ಮೋಟ್ರ್ ಮಡಿಗೆ ಮಾಡೋದಕ್ಕೆಲ್ಲ ಎಷ್ಟು ಖರ್ಚಾಯ್ತು ಆಗ ಸಾರ್? ಅವಾಗ ಸಿಂಪಲ್ ಆಗಿ ಮಾಡ್ಕೊಬಿಟ್ಟಿವಿ ಸರ್, ಅಂತ ಏನು ಜ್ವರ ಮಾಡಿಲ್ಲ ನಾವು. ಈ ಬೋರ್ ಹಾಕ್ಸಿದ್ಮೋ, ಬೋರು ಸಹ 80 feet ನೀರು, ಎವ್ವಿ ನೀರು 120 feet, 220 feet ಒಡಿನಾರ್ದವ್ರು ಅವರು, ಎವ್ವಿ ನೀರು ಸಹ, ಎನಿ ಟೈಮ್ ನೀರು ನಿರಂತರ, ಜೊತೆಗೆ ಸಿಂಗಲ್ ಪೀಸ್ ಹಾಕದೆ ಮುಟ್ಟ ತಕ್ಷಣ ನೀರು. ಕರೆಂಟ್ ಅದೇ ಅಂದ್ರೆ ನಮ್ಮ ಕೊಟ್ಟಲ್ಲಿ ನೀರು ಇದ್ದಂಗೆ, ಅಕ್ಕಪಕ್ಕ ಮನೆಯವರೆಲ್ಲ ಇಟ್ಕೊಯ್ತಾರೆ. ಕರೆಂಟ್ ಅದೇ ಅಂದ್ರೆ ನೀರು ಇದ್ದಂಗೆ ತೊಳಿಕ ಸಹ, ನೀರಿಲ್ಲ ಅಂದ್ರೆ ಏನೇ ಮಾಡಿದ್ರು ಕೀ ಕೊಟ್ಬಿಟ್ಟು ಬಂದ್ಬಿಡ್ತೀವಿ, ಅಷ್ಟು ನಂಬಿಕೆ ಐತೆ ನಮ್ಮ ಅಕ್ಕಪಕ್ಕವ್ರ ಹತ್ರ. ಕರೆಂಟ್ ಒಂದ್ ಇರ್ಬೇಕು ಸರ್ ಅಷ್ಟೇ. ಜೀವನ ಮೊದ್ಲಿಗಿಂತ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸ್ತಾ? ಅಂದ್ರೆ ಬೇರೆದೆಲ್ಲ ಟೆನ್ಷನು, ಬೇರೆ ವ್ಯಾಪಾರ ಅದು ಇದು ಆಳು ಮೂಳು ಮಾಡಿದ್ರೆ ಟೆನ್ಷನು, ಇದೇನೋ ಆದಷ್ಟಕ್ಕೆ ನಾವು ಟಾಟ್ರು ಇಟ್ಟಿದಾಗ ನಾವು ಮಂಡ್ಯಕ್ಕೆ ಆಸ್ಪತ್ರೆಗೆ ಹೋದ್ರೆ ಅಲ್ಲಿಗೆ 4 ಸರಿ ಫೋನು, 4 ಫೋನ್ ಹಾಕ್ತಾರೆ. ಈಗ ನಾವು 4 ರೀಚಾರ್ಜ್ ಹಾಕಲ್ಲ, 4 ರೀಚಾರ್ಜ್ ಮೇವ್ ಹಾಕೊಂಡ್ ಮಾವಲಿ ಎತ್ತಾಸ್ತಿದ್ವಿ, ಹಾಲೆಲ್ಲ ಕರ್ಕೊಂಡು ಡೈರಿ ಅಲ್ಲಿಗೆ ಬತ್ತೆ ಆಟ ಕಳಿಸ್ತಾರೆ ಸರ್, ಅವರೇ ಆಟ ಕಳಿಸ್ತಾರೆ, ಎತ್ತಾಕ ಹೋಯ್ತಾರೆ. ಇಲ್ಲೇ ತೂಕ ಆಗಿರುತ್ತೆ ಅಲ್ಲಿ, ನಂದು ಕೊಟಗಲೆ ತೂಕ ಮಾಡಿ ಹಾಕಿ ಕಳಿಸ್ಬಿಡ್ತೀವಿ, ಅಲ್ಲಿ ಎಂಟ್ರಿ ಆಯ್ತು. ಅದೇನು ಎಲ್ಲ ಕಾಲದಲ್ಲೂ ಹೆಚ್ಚು ಕಡಿಮೆ ಅಷ್ಟೇ ರೀಡಿಂಗ್ ಬರುತ್ತೆ, ಏನು ವ್ಯತ್ಯಾಸ ಇಲ್ಲ. ಆಯ್ತದ ಸರ್, ಡಿಗ್ರಿನೂ ಹೆಚ್ಚು ಕಮ್ಮಿ ಆಯ್ತು, ಲೆದರ್ಗೆಲ್ಲ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಆಮೇಲೆ ಎಳಸ್ಮೇವ್ ಹಾಕ್ರೆ ಒಂದೊಂದು ಟೈಮ್ ಏನು ಮಾಡಿ ವಿದ್ಯುದನ್ನ ಹಾಕ್ಬಿಡ್ತೀವಿ, ಅವಾಗ ಡಿಗ್ರಿ ಬತ್ತದ ಕಂಪ್ಲೇಂಟು, ಡಿಗ್ರಿ ಬತ್ತಾ ಇಲ್ಲ ಅಂತ ಆಗ ಚೆಕ್ ಅಂತ ಸಡನ್ ಆಗಿ ನಾವು ಏನ್ ಮಾಡ್ಬೇಕು ಮಾಡ್ಕೋತೀವಿ, ತಕ್ಷಣ ರೆಡಿ ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು. ಹಾಲು ವಾಪಸ್ ಬಂದ್ಬಿಡುತ್ತೆ, ಯಾವ ಹಸುವಿಂದ ಹಿಂಗ ಆಗ್ತಿದೆ ಅಂತ ನಮ್ಗೆ ಗೊತ್ತಾಗತ್ತಾ ಸರ್? ಅದು ಗೊತ್ತಾಗಲ್ಲ, ತಿಂಡಿ ಮೇವ ಎಲ್ಲ ಜಾಸ್ತಿ ಸರ್, ಸ್ವಲ್ಪ ಆಲ್ ಬ್ಲಾಕಲ್ಲೇ ಸ್ವಲ್ಪ ಹೇಳ್ತೀನಿ, ಅದು ಡಿಗ್ರಿ ಪ್ರಾಬ್ಲಮ್ ಆಗೋದು ಆಲ್ ಬ್ಲಾಕಲ್ಲಿ. ಜರ್ಸಿ ಚೆನ್ನಾಗುತ್ತೆ ಸರ್, ಜರ್ಸಿ ಸಾಕೋಕ್ಕಾಗಲ್ಲ, ನಮ್ಗೆ ಮೇಂಟೈನ್ ಆಗಲ್ಲ. 10 ಯಾವು ಕೊಡಲ್ಲ ಸರ್ ಜರ್ಸಿ, 10-12 ಕೊಡಲ್ಲ, ರೇರ್ ಯಾವುದೋ ಒಂದೊಂದು. ಈಗ ಎಲ್ಲ ದೇಸಿ ಹಸುಗಳು ಸಾಕಣೆಯಲ್ಲಿ ತೊಡಗಿದ್ದಾರೆ, ಅವುಗಳು ಕೊಡೋ ಅಂತ ಹಾಲಿನ ಪ್ರಮಾಣ ಕಡಿಮೆ ಆದ್ರೂ ದುಡ್ಡು ಜಾಸ್ತಿ, ಅದಕ್ಕೆ ಉತ್ಪಾದನೆ ಸರ್ ಅದ ಬೆಲೆ ನಾವು ಸಾಕ್ಬೋದು, ತಕೋರಿಲ್ಲ ಅಲ್ಲ ಯಾರು ತಗೊಂಡ್ರು ಸರ್, ಆ ರೇಟ್ ಕೊಟ್ಟು ತಗೊಳ್ಳೋರು ತಗೊಳ್ಳಿಲ್ಲ. 150 rupees ರೇಟ್ ಅಂತ ಅದೀಗ ಯಾರು ತಗೊಂಡ್ರ? ಅಲ್ಲ ಯೋಚನೆ ಮಾಡಿದೀರಾ? ಅದನ್ನ ಮಾಡಿದೀವಿ ಸರ್, ತಕತಿಮ ರೆಡಿಮಿ ಮಾಡೋಕೆ. ನಮ್ಗೇನು 3 liters ಕರೀಲಿ ಸಾಕದು, 2 liters ಕರೀಲಿ ಸಾಕು, 300 rupees ಆಯ್ತಲ್ಲ. ಬೆಳಿಗ್ಗೆ 300, ಸಾಯಂಕಾಲ 300, ಒಂದೊಂದು ಸಿಗಿ ಬತ್ತು, 2 liters ಸಾಕೋದು ದೇಸಿ ಹಸಿಂದು, ತಕೋರ್ಬೇಕಲ್ಲ ಸಾಲ. ಲೆಕ್ಕಾಚಾರ ಮಾಡಿ ಇಟ್ಕೊಂಡಿದೀರ, ಎಲ್ಲ ರೆಡಿ ಅದ, ಹೆಂಗ್ ಬತ್ತಂಗ್ ಹೊಳ್ತಾ ಇರೋದ ಅಷ್ಟೇ. ಮಹಾಲಕ್ಷ್ಮಿ ಅವ್ನು ಕೇಳೋಣ. ಮಹಾಲಕ್ಷ್ಮಿ ಅವರೇ, ಈಗ ಮಹಿಳೆಯರು ಸಾಮಾನ್ಯವಾಗಿ ಹಾಲು ಯಾರೆಲ್ಲ ಉತ್ಪಾದನೆ ಮಾಡ್ತಾರೆ, ಉಳಿದಂತಹ ಹಾಲು ಮನೆಗೆ ಇಷ್ಟು ಇಟ್ಕೊಂಡಂಥದ್ದು, ಅದನ್ನು ಮೊಸರು ಬೆಣ್ಣೆ ಮಾಡುವಂಥದ್ದು, ತುಪ್ಪ ಮಾಡುವಂಥದ್ದು, ಮೌಲ್ಯವರ್ಧನೆ ಮಾಡುವಂಥದ್ದು, ಈ ಥರದ್ದೆಲ್ಲ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ. ನಿಮ್ಮನೇಲಿ ಹೆಂಗೆ ವ್ಯವಸ್ಥೆ ಆ ಥರ ಏನಾದ್ರು ಮಾಡ್ತೀರಾ? ಹೆಂಗೆ ನಮ್ಮನೇಲಿ ಹಾಲು ಅಂದರೆ ಗಟ್ಟಿ ಹಾಲು ಕರಿಯೋ ಹಸುವನ್ನೇ ಒಂದು ನೋಡ್ಕೊಂಡಿರ್ತೀವಿ, ಈ ಹಸುನಲ್ಲಿ ಚೆನ್ನಾಗಿರುತ್ತೆ ಹಾಲು ಅಂತ. ಆ ಹಸುನಲ್ಲಿ ಹಾಲು ಕೈಯಿಂದ ಕರ್ಕೊಬತ್ತೀವಿ, ಮಿಷಿನ್ ಹಾಕಲ್ಲ ಅದಕ್ಕೆ ಕುಡಿಯೋಕ್ಕೆ ಅಂತಾನೆ. ಅದ್ರಲ್ಲಿ ಮಾಡಿದೀನಿ, ಅದು ನಂಗೆ ಟೈಮಿಂಗ್ಸ್ ಆಗಲ್ಲ, ಇಲ್ಲಿ ಅಲ್ಲಿ ಎಲ್ಲ ಕೆಲಸ. ಮೊಸರು ಬೆಣ್ಣೆ ತುಪ್ಪ ಮಾಡಿ ಅದನ್ನ ಒಂದಿಷ್ಟು ಮಾರಾಟ ಮಾಡೋದು, ಮಾರಾಟ ಇಲ್ಲ ಸರ್. ಮನೆಗಂತೂ ಮನೆಗಂತೂ ಮಾಡ್ಕೊಂಡು, ಮನೆಗಂತೂ ನೀಟಾಗಿ ಹಸುನ ಆಯ್ಕೆ ಮಾಡ್ಕೊಂಡು ಕೈಯಿಂದ ಕರ್ಕೊಂಡ್ ಬತ್ತೀರಿ, ಕೈಯಿಂದನೇ ಕರೆಯೋದು. ಹಾಲು ನಿಮ್ಮನೆಗೆ ಎಷ್ಟು ಲೀಟರ್ ಬಳಕೆ ಮಾಡ್ತೀರಿ? ಬೆಳಿಗ್ಗೆ 1.5 liters ತಗೋತೀವಿ, ಸಾಯಂಕಾಲ 1 liter ತಗೊಂಡೈತೆ. ಅಷ್ಟು ನಿಮ್ಮ ಕುಟುಂಬಕ್ಕೆ ಉಪಯೋಗಿಸ್ತೀರಿ? ಈಗಂತಲೂ ಮೊಸರು ಆಗ್ತಾ ಇಲ್ಲ. ಆಲೋಚನೆ ಇದೆಯಾ ಮೌಲ್ಯವರ್ಧನೆ ಮಾಡೋದ್ರಿಂದ ಹೆಚ್ಚು ಗಳಿಸಬಹುದು ಅಂತ, ಆ ತರದ ಏನಾದ್ರು ಆಲೋಚನೆ ಇದೆಯಾ ಸರ್? ಅದು ಬೆಣ್ಣೆ ಮಾಡೋದು ಅನ್ಕೊಂಡಿತ್ತು, ಇವ್ರನ್ನು ಎಲ್ಲೋ ನೋಡ್ಕೊ ಬಂದು ಅಲ್ವಾ ಪ್ರಭು, ಯಾವ್ದೋ ಒಂದು ಮಿಷಿನ್ ಐತೆ ಬೆಣ್ಣೆ ತೆಗೆದು ಎಲ್ಲ ನೋಡ್ಕೊ ಬಂದೀನಿ ಅಂತ ಬಂದು ಹೇಳಿದ್ರು ಮನೇಲಿ. ಆಮೇಲೆ ಫಸ್ಟ್ ನೋಡು ಅದನ್ನ ರಿಸ್ಕ್ ಜಾಸ್ತಿ ಆದ್ರೆ ಈಗ ಮಾಡಕ್ ಆಗಲ್ಲ ಸರ್. ನಾವು ಸಪ್ಲೈ ಮಾಡ್ಬೇಕಲ್ಲ ಮಾರ್ಕೆಟಿಗೆ, ಎಲ್ಲಿ ಏನು ಸಮಸ್ಯೆ, ರಿಸ್ಕ್ ಆದ್ರೆ ಆಗಲ್ಲ ಸರ್ ನಮ್ಗೆ ಇದೆ ಅಂದ್ರೆ. ನಿಮ್ಮ ವಿಷಯದಲ್ಲಿ ನೀವೆಲ್ಲ ಹಾಲು ಕೂಟಕ್ಕೆ ಹಾಕ್ಬಿಡ್ತೀರಿ, ಅದರಿಂದ ಹಣ ಸಂದಾಯ ಆಗುತ್ತೆ ಪಕ್ಕ ಸರ್, ಮಾಡ್ಕೊಂಡು ಹೋಗ್ತೀವಿ, ತೊಂದರೆ ಏನಿಲ್ಲ. ಮಾರಾಟ ನಿಮ್ಗೆ ತಲೆನಾವೇ ಇಲ್ಲ? ಇಲ್ಲಿ ಮಾರಾಟ ತಲೆನಾವಿಲ್ಲ, ಉತ್ಪಾದನೆ ಮಾತ್ರ ಗುಣಮಟ್ಟದ ಉತ್ಪಾದನೆ. ಈಗ ಪ್ರಭಾಕರ್ ಅವರೇ, ನಿಮ್ಮ ಮಾತನ್ನ ಬೇರೆ ನಮ್ಮ ಕೃಷಿಕರು ಎಲ್ಲ ಕೇಳ್ತಾ ಇರ್ತಾರೆ. ಸರಿ ಸರ್, ಒಟ್ಟಾರೆ ಒಂದು ಒಬ್ಬ ಕೃಷಿಕನ ಜೀವನದಲ್ಲಿ ಹೈನುಗಾರಿಕೆ ಎಷ್ಟು ಮುಖ್ಯ ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಹೈನುಗಾರಿಕೆ ಒಳ್ಳೇದೆ, ಆದರೆ ಸ್ವಂತ ಮಾಡ್ಕೋಬೇಕು ಅವರು. ಅಲ್ಲಿ ಇಲ್ಲಿ ಕಾಲ ಕೌಡಿ ಯಾರೋ ನೋಡಪ್ಪ ಅಂದ್ರೆ ಅದು ಮಾಡದೇ ಇರುವೈತೆ, ಸುಮ್ಮನೆ ಇರ್ಬೇಕಷ್ಟೆ. ದನಾಸ ದನಗಳ ಅರ್ಚಿಸ್ಬಾರ್ದು, ಗೋಮಾತ ಅದು ಏನಾದರೂ ಸಂತೃಪ್ತಿಯಾಗಿದ್ದರೆ ಅವ್ನು ಸಂತೃಪ್ತಿಯಾಗಿರ್ತಾನೆ ಲೆಕ್ಕಾಚಾರ. ಓನರೇ ಮಾಡ್ಬೇಕು ಸರ್, ಹಂಗಿದ್ರೆ ಖುಷಿ ಅದು. ಅವರೇ ಸ್ವಂತ ಮಾಡ್ಬೇಕು, ಓನರ್ ಮಾಡಕ್ಕೆ ರೆಡಿ ಇರಬೇಕು, ರೆಡಿ ಇರಬೇಕು. ನಾವು ಯಾರಕ್ಕೆಲ್ಲ ಮಾಡಿಸ್ಮ, 15,000 ಸಂಬಳ ಕೊಡಮ್ಮ, 10,000 ಸಂಬಳ ಕೊಡಮ್ಮ, ಅವನಿಗಷ್ಟೇ ಅದು. ಇಲ್ಲೇನು ನೋಡಲ್ಲ ಸರ್, ನಾವು ಸುಮಾರು ಫಾರಂಗಳೆಲ್ಲ ನೋಡಿವಿ, ಮಾಡಿವಿ, ಬಿಟ್ಟಿವಿ. ಸ್ವಂತ ಸರ್, ಅವ್ರ ಕೈಲಾದಷ್ಟು ಎಷ್ಟೋ ಸುನಾರ ಮಾಡಲಿ ಸ್ವಂತ ಮಾಡಬೇಕು, ಆಗ ಅದೇ ಕಾಣ್ಬೋದು. ಇನ್ನು ಮುತುವರ್ಜಿಯಿಂದ ನೀವೇ ಮುಸುಕಿನ ಜೋಳನ ಬೆಳಿತೀರಿ, ಹ್ಞೂ ಸರ್, ಇದಕ್ಕೆ ಬೇಕಾದ ಮೇವಿನ ಹುಲ್ಲನ್ನು ಬೆಳ್ಕೋತೀರಿ, ಸರಿ ಸರ್. ಅಲ್ಲಿ ನಿಮ್ಮ ಪಾತ್ರ ಏನಿರುತ್ತೆ ಆ ಬೆಳೆ ಉತ್ಪಾದನೆಯಲ್ಲಿ? ಸರ್, ನಮ್ದು ಏನು ನೀರು ಕಟ್ಟೋದು ಅಷ್ಟೇ ನಮ್ಮ ಕೆಲಸ, ಇನ್ನೇನಿಲ್ಲ. ಎಲ್ಲ ಮಾಮೂಲಿ ರೋಟ್ರಿ ಹೊಡಿತವೆ, ತೆರೆ ಹೊಡಿಸ್ತೀವಿ ಏರ್ಗಳ ಕೈಯಲ್ಲಿ, ಎಣ್ಣೆ ಕರ್ಕೋ ಬೀಜ ಹಾಕ್ಸ್ತೀವಿ. ವರ್ಷದಲ್ಲಿ 2 ಬೆಳೆ ತೆಗಿತೀರಾ? 3 ಬೆಳೆ ತೆಗಿತೀವಿ ಸರ್, ಜೋಳ, ಮುಸುಕಿನ ಜೋಳ, ಮುಸುಕಿನ ಜೋಳ 3 ಬೆಳೆ ತೆಗಿತೀವಿ. ಹಿಂದಿನ ಗುಂಟ್ಲೆ ಬಿತ್ತನೆ ಬೀಜ ಎಲ್ಲ ಎಲ್ಲಿ ತರ್ತೀರಿ? ಅದಕ್ಕೆ ಮಾಮೂಲಿ ಇದರಲ್ಲಿ ಮಾಮೂಲಿ ಇದು ಬಿತ್ತನೆ ಬೀಜ ಅಂಗಡಿಗಳವಲ್ಲ, ಅಲ್ಲಿ ತಗೋಬರ್ತೀವಿ. ಹೌದು, ಅದು ಕಳೆ ಹೋಸ್ತಿ, ಹುಳಿನ ಹೋಸ್ತಿ ಎಲ್ಲ ಹೊಡಿಸ್ತೀವಿ. ವಿಧಿ ಇಲ್ಲ, ಹೊಡಿನೇಬೇಕು. ಹುಳಿನ ಹೋಸ್ತಿ ಗೊಬ್ಬರದ ಖರ್ಚು ನಿಮ್ಗಿಲ್ಲ, ಯಾಕಂದ್ರೆ ಇಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ. ಒಂದು ಮೂಟೆ ಒಂದು ಬ್ಯಾಗ್ ಸಹ ಯಾವ್ದಾರು ಸಾಕು, ನಮ್ಮ ಕೊಡೆ ಗೊಬ್ಬರ ಹೊಡಿದ್ರಿಂದ 20 ಗುಂಟೆ ಒಂದು ಬ್ಯಾಗ್ ಸಾಕು. ಎಷ್ಟು ದಿನದ ಬೆಳೆ ಅದು ಸರ್? 3 ತಿಂಗಳು. 2 ತಿಂಗಳು ಹೂವು ಕಡಿತ್ತೆ, ಆಚೆಗೆ 20-25 ಕಡೋ ಸ್ಟಾರ್ಟ್ ಆಯ್ತು. 2 ತಿಂಗಳು ಪಕ್ಕ ಹೂ ಕಡಿತ್ತೆ, ನೆಲ ಬರದೇ ಇಟ್ಟಿನಿ, ನೆಡ್ಸುತ್ತಿಂದ ಹೂ ಕಡಿ ಗಂಟ. 2 ತಿಂಗಳಿಗೆ ಹೂವು ಒದರುತ್ತೆ ಮೇಲೆ. ಈಗ ವರ್ಷದಲ್ಲಿ 3 ಬೆಳೆ, 3 ಬೆಳೆ ತೆಗಿಬೋದು ಸರ್. 3 ಬೆಳೆ ತೆಗಿತೀವಿ ಅಂದಮೇಲೆ ಆ ಮಣ್ಣಿನ ಫಲವತ್ತತೆಗೂ ಒಂದಿಷ್ಟು ಗಮನ ಕೊಡಬೇಕು. ಹೇಳಿ, ಉತ್ಪಾದನೆ ಹೆಚ್ಚಾಗ್ತಿದೆಯೋ ಕಡಿಮೆ ಆಗ್ತಿದೆಯೋ? ಅದೇ ಸರ್, ಸ್ವಲ್ಪ ಗೊತ್ತಾಯ್ತದೆ ಈಗ ಫಸ್ಟ್ ಬೆಳೆದಿರುತ್ತೆ ಒಂದು ಎಕರೆಗೆ ನಿಮ್ಮ ಸರ್? 1 ಎಕರೆಗೆ ಸರ್, ಈಗ ನಾವು ಬೆಳೆಯೋದು ಜನ ಮೊದಲನೇ ಸಾರಿ ಗೊಬ್ಬರ ಹೊಡೆದು ಬೆಳೆದಾಗ 1 ಎಕರೆಗೆ 20 ಟನ್ ಬತ್ತ ಸರ್ ಮೇವು. ಇಲ್ಲಿ ಇಷ್ಟು ದಿನ ಆಯ್ತು ನನಗೆ ಗೊತ್ತಾಯ್ತದಲ್ಲ, ಮೊದಲನೇ ಬೆಳೆ, ಮೊದಲನೇ ಬೆಳೆ 20 ಟನ್. ಸ್ವಲ್ಪ ಕಮ್ಮಿ ಆಯ್ತು, ನೆಕ್ಸ್ಟ್ ಸಹ ಆಚೆ ನೆಕ್ಸ್ಟ್ ತೀರಾ ಕಮ್ಮಿ ಆಗೋದು. ಈಗ ಕಮ್ಮಿ ಆಗ್ಬಿಡೋದು ನಮ್ದು, ಈಗ ಮಳೆ ಇಲ್ಲ ಅಂದ್ರೆ ಗೊಬ್ಬರ ಹೊಡಿಸಿ. ಏನ್ ಮಾಡ್ತೀರಾ ಅದಕ್ಕೆ? ಈಗ ಗೊಬ್ಬರ ಹೊಡಿತೀನಿ ಸರ್, ಕೊಟ್ಟಿಗೆ ಗೊಬ್ಬರ ಹೊಡಿತೀನಿ, ಜೊತೆಗೆ ವರ್ಷಕ್ಕೊಂದ್ಸರಿ ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹೊಡಿತೀನಿ. ಒಂದ್ಸಲ ಕೊಟ್ಟಿಗೆ ಗೊಬ್ಬರ ಹೊಡೆದ್ರಿ ಸರ್, ತನುವಾಗಿರೋದು ಭೂಮಿ, ಕೊಟ್ಟಿಗೆ ಗೊಬ್ಬರ ಹೊಡಿಬೇಕು. ಕಡ್ಡಿ ದಪ್ಪ ಬರುತ್ತೆ, ಕಡ್ಡಿ ದಪ್ಪ ಬರುತ್ತೆ, ಸ್ಟ್ರೆಂತ್ ಬರುತ್ತೆ, ಆಮೇಲೆ ಹುಳಗಳು ಕಮ್ಮಿ. ಕೊಟ್ಟಿಗೆ ಗೊಬ್ಬರದಿಂದ ಹುಳಗಳು ಕಮ್ಮಿ, ಆಮೇಲೆ ದನಗಳು ಆರೋಗ್ಯವಾಗಿರ್ತವೆ. ಹುಳಗಳು ಅಂದಾಗ ನಾನು ಕೇಳಬೇಕು, ಈಗ ಅದಕ್ಕೆ ಹುಳಕ್ಕೆ ನೀವು ಏನೋ ಸಿಂಪರಣೆ ಮಾಡ್ತೀರಿ, ಆವಾಗ ಆ ಥರದ ಒಂದು ಕಡ್ಡಿಗಳನ್ನ ಹಸುಗೆ ನಾವು ಕೊಡಬಾರದು. ಇಲ್ಲ ಸರ್, ಅದು ನಾವು ಹುಳಗಳು ಏನೇ ಇದ್ರೂ 1.5 ತಿಂಗಳೊಳಗೆ ತಿರೋಯ್ತ, ನಾವೇನೇ ಔಷಧಿ ಹೊಡಿಬೇಕಾರ ಸರ್ 1.5 ತಿಂಗಳು ತಿರೋಯ್ತು, ಆಚೆ ಹೊಡೆಯಲ್ಲ. ಅದೇನೇ ಆದ್ರೂ ಹುಳ ಬರಲ್ಲ, ಅಷ್ಟೊಳಗೆ ಕ್ಲೋಸ್ 3-2 ಅಂತ ಹೊಡೆದ್ಬಿಡ್ತೀವಿ. ಹುಳ ಕಂಟ್ರೋಲ್ ಫಸ್ಟ್ ಅದಕ್ಕೆ ಅಂತವಾಗಲೇ ಹೊಡ್ಬಿಡ್ದು. 15-20 ಸ್ಟಾರ್ಟ್ ಮಾಡ್ತೀನಿ ಸರ್ ಕಳೆ ಅನಿಸ್ತಿ. ನೆಕ್ಸ್ಟ್ ಉಳಿನ ಅನಿಸ್ತಿ ಹೊಡೆದು ತಿಂಡಿ ಗಿಂಡಿ ಕೊಡ್ಬಿಡೋದಕ್ಕೆ ಮುರಿ ಕಟ್ಸ್ಬಿಟ್ರೆ ಇನ್ನು ಆಚೆಗೆ ಒಂದ್ಸರಿ ಉಳಿನ ಅನಿಸ್ತಿ ಹೊಡೆದ್ರೆ ಇನ್ನು ಬರಲ್ಲ. ಮೇವು ಹಾಕುಷ್ಟೇ ಹೊಡೆಯಲ್ಲ ಸರ್, ಯಾವುದೇ ಕಾರಣಕ್ಕೂ ಹೊಡೆಯಲ್ಲ. ನೀರ್ದಂತೂ ಏನು ನಿಮ್ಗೆ ಏನು ತೊಂದರೆ? ನೀರೇನು ತೊಂದರೆ ಇಲ್ಲ, ನೀರದೆ ಬೇಕಾದಷ್ಟು, ನೀರದೇನು ತೊಂದರೆ ಇಲ್ಲ. ಅದರಲ್ಲೂ ಫಾರಂ ಮಾಡ್ತೀನಿ ಅಂದ್ರೆ ನೀರು ಬೇಕೇ ಬೇಕು ಸರ್. ಫಸ್ಟು ನೀರು ಇರಬೇಕು ಮೇನು, ಅದರಲ್ಲಂತೂ ಹಾಲು ಕರೆಯೋಕ್ಕೆ ಮಿಷಿನ್ ಇರಬೇಕು, ಮೇವು ಹೊಡೆಯೋಕ್ಕೆ ಮಿಷಿನ್ ಇರಬೇಕು. ಅನುಕೂಲತೆ ಇದ್ರೆ ಮಾಡ್ಬೋದು ಫಾರಂ, ಆ ಅನುಕೂಲತೆ ಇಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ. ಜಾಸ್ತಿ ಹಸು ಇಟ್ಟಿರೋರು, ಕಮ್ಮಿ ಇರೋರು, ಎರಡು ಇರೋರು ಮನೇಲಿ, 2-3-5 ಇರೋರು. ಕರುನಾ ಮನೇಲೆ ಸಾಕ್ತಿದೆ ನಾನು. ಈಗ ಮೊನ್ನೆ ಇವ್ರ ತಾಯಿಗೂ ಹುಷಾರಿಲ್ಲ, ಬಿದ್ಬಿಟ್ಟವ್ರೆ, ಹಂಗಾಗಿ ಮಾರ್ಬಿಟ್ರು ಮನೆ ಹತ್ರ ಕರುಗಳಿದ್ದು. ಇಲ್ಲಿ ಅಲ್ಲೇ ಕೆಲಸ ಎಲ್ಲ ಜಾಸ್ತಿ. ಏನು ಹೇಳೋದಕ್ಕೆ ಬಯಸ್ತೀರಿ ನೀವು ಮಹಾಲಕ್ಷ್ಮಿ ಅವರೇ? ಏನು ಹೇಳಿ ಸರ್, ಈ ಹಾಲು ಉತ್ಪಾದನೆಯಲ್ಲಿ ನಿಮ್ಮದು ಈ ಆದಾಯದ ಲೆಕ್ಕ ಯಾರು ಹಾಕೋದು? ನೀವು ಹಾಕೋದು, ಅವ್ರು ಹಾಕೋದ? ಏನೆಲ್ಲ ಮಹಿಳಾ ಸೊಸೈಟಿ ನಮ್ಮ ಹೆಸರೆಲ್ಲ ಹಾಲು ಹೋಗ್ತಾ ಇರೋದು ಮೇನು, ನಮ್ಮ ಮನೆಯವ್ರದ್ದೇ ಹೆಸರು ನಿಮ್ದು ಅಲ್ವಾ? ಲೆಕ್ಕಾಚಾರ ಎಲ್ಲ ಲೆಕ್ಕಾಚಾರ ಈಗ ನೋಡಿದ್ರಲ್ಲ, ಲೆಕ್ಕ ಹೆಂಗ ಹಾಕಿದ್ರು ಅಂತ. ನಾನು ಹಾಕದ್ನ ಲೆಕ್ಕನ. ಇನ್ನು ಏನೆಲ್ಲ ಚಟುವಟಿಕೆಗಳನ್ನ ಈ ಹಾಲು ಉತ್ಪಾದಕರು ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ನಮ್ಗೆ ಬೇರೆ ಕೆಲ್ಸಕ್ಕಿಂತ ಈ ಕೆಲ್ಸ ತುಂಬಾ ಖುಷಿ ಐತೆ, ಕಷ್ಟ ಐತೆ, ಆದ್ರೂ ಮಾಡ್ಬೋದು. ಖುಷಿಯಾಗಿದ್ದೀವಿ ಸರ್ ನಾವು ಇದ್ರಲ್ಲಿ ಅಂತ. ನೀವು ಏನೆಲ್ಲ ವಿಷಯಗಳೆಲ್ಲ ತಿಳ್ಕೊಂಡಿದ್ದೀರಿ ಅಂದ್ರೆ ಅವುಗಳಿಗೆ ಆರೋಗ್ಯದಲ್ಲಿ ಏರ್ಪೇರಾದ್ರೆ ಅದು ನಿಮಗ್ ಗೊತ್ತಾಗುತ್ತಾ? ಹೇಳ್ತಾರೆ ಸರ್, ನಾನು ಫೋನ್ ಮಾಡಿ ಹೇಳ್ತೀನಿ. ನೀರು ಕುಡಿಸ್ಕೋಬೇಕಾದ್ರೆ ನನ್ನ ಮಗನ ಜೊತೆಲಿ ಹೋಯ್ತೀನಿ 3 ಗಂಟೆಗೆ. ಅವಾಗ ಅವ್ನಿಗೆ ಮಾತು ಬರಲ್ಲಲ್ಲ, ಈಗ ಸ್ವಿಚ್ ಆನ್ ಮಾಡ್ಬೇಕು ಆಫ್ ಮಾಡ್ಬೇಕು ಗೊತ್ತಾಗಲ್ವಲ್ಲ, ಹಂಗಾಗಿ ಹೋಗ್ತೀನಲ್ಲ. ಅವಾಗ ಫೋನ್ ಮಾಡಿ ಹೇಳ್ತೀನಿ ಇಂಥಸು ಈ ಥರ ನೀರು ಕುಡಿಯುತ್ತೆ ಇಲ್ಲ ಅಂತ. ಈಗ ಹೆಸರು ಹೇಳಿದ್ರಲ್ಲ, ಹಂಗೆ ಹೇಳಿದಾಗ ಇವ್ರೇನಾರ ಬರೋಕೆ ಆಗ ಎಲ್ಲೋ ಹತ್ತಿರದಲ್ಲಿದ್ದರೆ ನನ್ನ ಬತ್ತಿನೆಲ್ಲ ಬಿಡು ಕುಡಿಸ್ಬಿಟ್ಟು ಬನ್ನಿ ಅಂತಾರೆ, ಇಲ್ಲ ಸ್ವಲ್ಪ ದೂರ ಹೋಗೋರೆ ಹಾಲು ಕರಿ ಟೈಮಿಗೆ ಬರ್ತಾರೆ ಅಂತಂದ್ರೆ ನಮ್ಗೆ ಹೇಳ್ಕೊಡ್ತಾರೆ. ಈ ತರ ಮಾಡಿರಿ ಬತ್ತಿನ ಕೈ ಮೀರಿ ಹೋಗುವಂತ ಸಂದರ್ಭಗಳು ಯಾವ್ದು ಬಂದಿಲ್ಲ, ಬರೋದು ಬೇಡ ಬರೋದು ಬೇಡ ಸರ್ ನಮ್ಗಂತಲೂ. ಒಂದ್ಸಾರಿ ಸರ್ ಒಂದ್ಸಾರಿ ಕಾಲ್ಬಾಯ್ ಜ್ವರ ಆಗ್ಬಿಟ್ಟಿತ್ತು, ಅರೆ ಸಾಹಸ ಮಾಡಿರೋದು ನಾನು ಬೆಳಗಾನ ಉಜ್ಜಿನ ನಾಲ್ಕು ಗುಳ ಬಹಳ ಕಷ್ಟಪಟ್ಟು ಉಳಿಸಿಮಿ ಸಸ್ಕೊಳ ಒಳ್ಳೊಳ್ಳೆ ಹಸ್ಕೊಳಗೆ ಆಗ್ಬಿಟ್ಟಿತ್ತು ಸರ್ ಜ್ವರ ಬರ್ಲಿ ಅದ್ರಲ್ಲಿ ಹೆಂಗಾಗ್ಬಿಟ್ಟೈತೆ ಅಂದ್ರೆ ತೊಟ್ಟೊಂದು ಚರ್ಮ ಊರ್ಕೋಬಿಡುದು. ಅಯ್ಯೋ ಪಾಪ, ಕರಿಯೋದ್ಗ ನಮಗ್ ಜೀವ ಹೋಗುದು, ಮಿಷಿನ್ ಹಾಕಂಗಿಲ್ಲ ಕೈ ಹಾಕಿದ್ರು ಚರ್ಮ ಊರ್ಕ. ಮನೆ ಸರ್ ಡಾಕ್ಟರ್ಗಳನ್ನ ಕರಿಸ್ತಿರ್ಲಿಲ್ಲ, ಅವ್ರದ ಕೇಳಕ ನಾವೇ ಮೆಡಿಸಿನ್ ಮಾಡ್ಬಿಡ್ತೀನಿ, ಬಾಯೆಲ್ಲ ಸ್ವಲ್ಪ ಬಿಡುವ ಬಾಳೆಹಣ್ಣು ತಂದಿ ಜೈನ್ ತುಪ್ಪ ಎಷ್ಟೊಂದು ಶ್ರಮ ಪಟ್ಟಿಮೆ ಉಳಿಸ್ಬೇಕು ಅಂತ ಬಾಳ ಬಾಳೆಹಣ್ಣು ಮೂಡ್ಲೆಗಳು ತಂದು ಬಾಯಿ ಒಳಕ್ಕೆ ಹಾಕಿ ಹಿಡಿದು ತಂಪಾಲಿ ಅಂತ ಕರೆದಷ್ಟು ಕರೀಲಿ. ಹೊಸ ಈಗ ಆಲ್ರೆಡಿ ಚೆನ್ನಾಗಿ ಕರಿತಾವು ನಮ್ದು ಎಲ್ಲ ಬಚಾವ್ಟವ್ರು, ಕೆಲವರು ರೋಮ ಅಪ್ಪಮ್ಮ ಅದು ಇದು ಬರ್ಸ್ಬಿಟ್ಟವ್ರೆ ನಮ್ದು ಈಗ ಆಲ್ರೆಡಿ ಕರ ಹಾಕಿ ಪುನಃ ಹತ್ತು ಹದಿನೈದು ಆಳು ಕರಿತಾವ ಅಂತ ಸೊಳಗೆ ಆಗ್ಬಿಡ್ತು. ಒಸೇ ಶ್ರಮ ಪಟ್ಟಿಲ್ಲ ಯಾಕಂಗಾಯ್ತು, ಲಸಿಕೆ ಕೊಡಿಸಿರ್ಲಿಲ್ವಾ ಸರ್? ಕೊಡಿಸಿತ್ತು, ಕೊಡಿಸಿದ್ರು ಆ ಸರಿ ಒಂದು ಡೋಸ್ ಅದು ನಾವು ಕಂಪ್ಲೇಂಟ್ ಎಲ್ಲ ಮಾಡಮ್ಮ ಅದು ಏರ್ಪೇರ್ ಆಗ್ಬಿಡದಕ್ಕಪ್ಪ ಅಂದ್ರು ಕೊಡಿಸಿತ್ತು. ಆಮೇಲೆ ಏನು ಪುನಃ ಸಮಸ್ಯೆ ಆಗಲಿಲ್ಲ? ಇಲ್ಲ ಸಮಸ್ಯೆ ಏನಿಲ್ಲ, ಕರೆಕ್ಟಾಗಿ ಆರು ತಿಂಗಳ ಮುಂದೆ ಅವ್ರು ಕೊಡಿಸಿಲ್ಲ ನಾ ಪ್ರೈವೇಟಿನ ಅಂತ ನಾವು ಮಾಡಿಸ್ಬಿಡ್ತೀವಿ. ಈಗಾಗಲೇ ಗಂಟು ರೋಗದ ಚಿಕಿತ್ಸೆ ಮಾಡಿಸಿವಿ ಮಾಡಿಸಿದ್ದೀವಿ. ತೆನೆ ಹಸುಗಳು ಮಾಡುವಂಗಿಲ್ಲ ಆರು ತಿಂಗಳು ತುಂಬಿರೋಕೆ, ಯಾಕೆಂದ್ರೆ ರಿಯಾಕ್ಷನ್ ಆಗೋಯ್ತಿ ಅಂತ. ಮಾಮೂಲಿ ಕರೆಯೋಕೆಲ್ಲ ನಾರ್ಮಲ್ ಆಗಿ ಮಾಡಿಸ್ಕೊಂಡಿವಿ. ಮಿಸ್ ಆಗಿ ಬಂದ್ರೆ ಗಂಟು ರೋಗ ಏನು ಅಂತದ್ದೇನೆಲ್ಲ ಕ್ಲಿಯರ್ ಮಾಡ್ಬೋದು, ಮಾಡ್ಕೋಬೋದು. ಈಗ ಹೊಸ ಹಸು ತಗೊಂಬತ್ತೀರಿ, ಅದ್ರ ಬಗ್ಗೆ ಏನು ಗೊತ್ತಿರಲ್ಲ, ಅದನ್ನೇನು ಸ್ವಲ್ಪ ದಿನ ದೂರ ಇಟ್ಟು. ಈಗ ಇವಾಗ ಸರ್ ಹಸು ಪರ್ಚೇಸ್ ಹೋಯ್ತಲ್ಲ ಸರ್, ಈಗ ಗಂಟು ರೋಗ ಬಂದ್ಮೇಲೆ ಎಲ್ಲಿಗೂ ಹೋಯ್ತಾ ಇಲ್ಲ, ಕೊಟ್ಕೊಳಕ್ಕೆ ಬಿಡ್ತಾ ಇಲ್ಲ ಒಬ್ಬರನ್ನ ವೈರಸ್ ಅದು ಬಿಡ್ತಾ ಇಲ್ಲ, ಎಲ್ಲೂ ಹೋಯ್ತಾ ಇಲ್ಲ. ಅದಕ್ಕೆ ನಿಲ್ಸಿಮ್ ಈಗ ಇರುವಷ್ಟು ನಿಮ್ದು ನೋಡ್ಕೊಳ್ತೀವಿ. ಹೊಸ ಹಸು ತಂದೋ ಅಂತಂದ್ರೆ ಅದೇನು ಸಪ್ರೇಟ್ ಕಟ್ಟಲ್ಲ ಸರ್, ಜೊತೆಲೆ ಕಟ್ತೀವಿ. ಗೊತ್ತಾಯ್ತಲ್ಲ, ಹೊಸ ತೋರುತ್ತ ನೋಡಿರ್ತೀವಲ್ಲ ಏನಾರು ಆಗಿದ್ದ ಅಲ್ಲಿ ಸಿಚುವೇಶನ್ ನೋಡಿರ್ತೀವಿ, ಇತಿಹಾಸ ಸ್ವಲ್ಪ ಅಧ್ಯಯನ ಮಾಡ್ಬೇಕು ಅಲ್ಲಿ ನೋಡ್ಕೊಂಡು ತರಬೇಕು. ಆದ್ರೆ ಸದ್ಯಕ್ಕೆ ತತ್ತಾ ಇಲ್ಲ ಸರ್, ಗಂಟು ರೋಗ ಇರೋದ್ರಿಂದ ತತ್ತಾ ಇಲ್ಲ, ಯಾಕಂದ್ರೆ ಒಳ್ಳೊಳ್ಳೆ ಹಸುಗಳು ಆ ಹಸುಗಳು ನಾವು ತಡ್ಕೋಬೇಕಂದ್ರೆ ಆಗಲ್ಲ. ಆಮೇಲೆ ಇವುಗಳಿಗೆಲ್ಲ ವಿಮಾ ಸೌಲಭ್ಯ ಇದೆಯಲ್ಲ ಪ್ರಭಾಕರ್ ಅವರೇ, ಅದೆಲ್ಲ ನೀವು ಮಾಡಿಸಿದಿರಿ ಅಲ್ವಾ ಸರ್? ಅದು ವಿಮಾ ಸೌಲಭ್ಯ ಮಾಡಿಸ್ಬೋದು, ನನ್ನ ಲೆಕ್ಕಾಚಾರ ಬೇರೆಯವರು ದುಡ್ಡಿಗೋಸ್ಕರ ಮಾಡ್ತಾರೆ, ನಾವು ಮಾಡಿಸಲ್ಲ. ಏನಕ್ಕೆ ಮಾಡಿಸಲ್ಲ ಅಂದರೆ ದನ ಸತ್ತ ಮೇಲೆ ದುಡ್ಡು ಕೊಡ್ತಾರೆ ಅವರು, ಸಾಯಿಗಂಡು ನಮ್ಮ ಕೊಡಗಲ್ ಮಡಿಕೆ ಹೋಗಿ ಕಣ್ಣಲ್ಲಿ ನೋಡೋಕೆ ಆಗೋಲ್ಲ, ಅದು ಕುಳಿತಾರೆ ಎಲ್ಲ ಮಾಡ್ತಾರೆ. ಅದ್ರಿಂದ ಮಾಡಿದ್ರೆ ದುಡ್ಡೇ ಬೇಡ, ಪ್ರಾಣಿ ಸೊತ್ತಾಯ್ತ ಮಣ್ಣು ಮಾಡಮ್ಮ. ಅರ್ಧ ಮಾಡ್ಕೊಳ್ಳಿ ಸರ್. ಈಗ ಹೋದ ವರ್ಷ ದೀಪಾವಳಿಲಿ ಒಂದು ಚಪ್ಪೆ ಕಡ್ಕೊಬಿಟ್ಟಿತ್ತು, ಅದಕ್ಕೂ ಅರ ಸಾಹಸ ಮಾಡಿದ್ವಿ, ಅದು ಉಳಿಸ್ಕೋಬೇಕು ಇಲ್ಲಿ ಈ ಮನೇಲಿ ಇದ್ದಾಗಿತ್ತು ಹಸು. ಅದು ಇನ್ಸೂರೆನ್ಸ್ ಇನ್ಸೂರೆನ್ಸ್ ಮಾಡಿಸ್ರೆ ಏನಾಯ್ತು ಅಂದ್ರೆ ಏನು ತೊಂದರೆ ಇಲ್ಲ, ಅವ್ರು 45,000 ದುಡ್ಡು ಕೊಡ್ತಾರೆ ಇಲ್ಲ ಅಂತ ನಾವು ಹೇಳೋದಿಲ್ಲ. ಆದ್ರೆ ಹಸ ಸಹಿಸಿ ಕೊಟಗಲೇ ಮಡ್ಕಬೇಕಲ್ಲ, ಅದನ್ನ ನೋಡಕ್ ಆಗುದಿಲ್ಲ. ಹಂಗೇನಾರ ಇದೆ ಹೆಚ್ಚು ಕಮ್ಮಿ ಆಯ್ತು ಸಡನ್ ಆಗಿ ಅದನ್ನ ಮಣ್ಣು ಮಾಡ್ಬಿಡ್ತೀವಿ. ಆ ಡಾಕ್ಟರ್ಗಳು ಬರ್ತಾರೆ ಇಲ್ಲ ಅಂತ ಹೇಳೋ ಸರ್, ಎಲ್ಲ ಕುಯ್ತಾರೆ, ದಂಡ ನಿಂತ್ಕೋಬೇಕು, ನಾವು ಫೋಟೋ ಹೊಡಿಸ್ಬೇಕು, ಅದೆಲ್ಲ ಹಿಂಸೆ, ಎಲ್ಲ ಹಿಂಸೆ. ದುಡ್ಡು ಹೆಂಗೋ ಸಿಗುತ್ತೆ ಹೆಂಗೋ ಆಯ್ತು ಬಿಡ್ರಿ, ಸಹಿಸೋಕೆ ಇಷ್ಟ ಇಲ್ಲ. ಸ್ವಲ್ಪ ಕ್ರಿಟಿಕಲ್ ಸ್ಟೇಜ್ ಬಂದಾಗಲಿ ಕಳಿಸ್ಬಿಡ್ತೀವಿ ಅದ. ಈಗ ಒಟ್ಟಿನಲ್ಲಿ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಪೂರ್ತಿ ಹೈನುಗಾರಿಕೆಯಲ್ಲಿ ಯಶಸ್ಸಿನ ಕಂಡಿದ್ದೀರಿ. ಏನ ಆದಷ್ಟು ಅಕ್ಮಟ್ಟಿಗೆ ಸರ್, ನಿಮಗೆ ಸಂಘ ಸಂಸ್ಥೆಗಳು ಇದುವರೆಗೆ ಏನೆಲ್ಲ ಪ್ರಶಸ್ತಿಯನ್ನ ನಿಮ್ಮನ್ನ ಮನೆಯವರನ್ನ ಗುರುತಿಸಿ ಕೊಟ್ಟಿವೆ? ಅದೇ ನಮ್ಮೂರು ಡೈರಿಯವ್ರ ಮಾತ್ರ ವರ್ಷಕ್ಕೊಂದು ಸರಿ ಸರ್ ಪ್ರಥಮ ಬಹುಮಾನ, ಯಾವ ಸಾವಿರ ಮಿಸ್ ಆಗಂಗಿಲ್ಲ. ನೀವು ಅದಕ್ಕೆ ಪ್ರಯತ್ನ ಪಡ್ತೀರೋ ಅಥವಾ ತಾನಾಗೆ ಬರ್ತಿದ್ಯೋ? ತಾನಾಗೆ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ ಶ್ರಮ ಹಾಕಿ ಈ ಸಲ ಜಾಸ್ತಿ ಉತ್ಪಾದನೆ ಮಾಡಬೇಕು. ಈಗ ಸದ್ಯಕ್ಕೆ ಸರ್ ನಮ್ಮ ಸೈಡ್ ಹೊಡೆಯೋರು ಈಗ ಸದ್ಯಕ್ಕೆ ಇಲ್ಲ ಸರ್, ಅಲ್ಲಿ ಯಾಕಂದ್ರೆ ಹೈನುಗಾರಿಕೆ ಶ್ರಮ ಅದ. ಏನೋ ನಮ್ಮನ್ನ ಯಾಕಾಗಿ ಮಾಡ್ಕೊ ಕಲ್ತ್ಕೊಬಿಟ್ಟಿವಿ ಕೆಲಸಗಳು, ಹೊಸ್ದಾಗ ಮಾಡೋರ್ಕೆಲ್ಲ ಆಗೋಲ್ಲ ಸರ್, ಕಷ್ಟ ಅದ. ಅಂದ್ರೆ ಅವರು ಸ್ವಲ್ಪ ಪ್ರಯತ್ನ ಪಟ್ರೆ ಆಯ್ತದೆ, ದಿನಗಳು ಕಳಿಬೇಕು. ಯಾ ಇದೇನೋ ಲೆಕ್ಕಾಚಾರ ಬಂದು ಮಾಡ್ತಾ ಸರೋಯ್ತದೆ. ಹೊಸ್ದಾಗ ಮಾಡ್ಬೇಕಾದ್ರೆ ಶ್ರಮ ಅದ ಸರ್, ಆಗೇನು ಮಾಡ್ಬೇಕಾದ್ರೆ ಅವ್ರು ಒಂದು ಐದು ಎರಡು ಹಸು ಮೂರು ಹಸು ಐದು ಹಸು ಹಿಂಗೆ ಮಾಡ್ಕೊ ಅವ್ರ ಕೆಪಾಸಿಟಿ ಮೇಲೆ ಹಸ ಮಾಡಬೇಕು. ಸಡನ್ ಆಗಿ 20 ಮಾಡಿದ್ರೆ ಅದೇ ಕಷ್ಟ ಅದ, ಕಷ್ಟ ಇದೆ. ಆಳುಗಳು ಕರ್ಕೊಂಡು ಮಾಡಿಸ್ಕೋರು ಸರ್, ಒಂದು ಆಳಿಗೆ ಇವತ್ತು ಸಾಯಂಕಾಲ ಸಂಜೆವರೆಗೆ ಕೂಲಿ ಕೊಡ್ತೀನಿ 500 ರೂಪಾಯಿ ಕೇಳ್ತಾರೆ, ಊಟ ತಿಂಡಿ ಕೇಳ್ತಾರೆ, ಏನು ನಮಗೇನು ಉಳಿದಲ್ಲಿ? ಸ್ವಂತ ಮಾಡಿದ್ರೆ ಹೈನುಗಾರಿಕೆ ಎಂದಿಗೂ ಲಾಸ್ ಇಲ್ಲ, ಅದರಲ್ಲೂ ಮೇವು ಸ್ವಂತ ಅದಲ್ಲ, ಅಷ್ಟೇ ಇಷ್ಟು ಉಳಿತದೆ, ತೊಂದರೆ ಏನಿಲ್ಲ. ಏನಪ್ಪ ಅಂದ್ರೆ ಈಗ ಬೇರೆ ವ್ಯಾಪಾರ ಮಾಡಿದ್ರೆ ಓಡ್ನಿಲ್ಲ ಅಂದ್ರೆ ಸಂದವತ್ ಬೇಜಾರಾಯ್ತೆ, ಏನೇ ಓಡ್ನಿಲ್ಲ. ಆಮೇಲೆ ಇನ್ನೊಮ್ಮೆ ಯಾರ ಇಟ್ಕೊಬಿಟ್ರು ಮುಜುಗರ ಆಯ್ತೆ, ಮನ್ಸು ಏನೂ ಇಲ್ಲ, ಗೆಯ್ದ ಲೆಕ್ಕ ಏನು ಕೆಲಸ ಮುಗಿತು ಅವ್ರು ಚಿರಾಯಿತು ಅವೈತಾರದ ಬಟ್ಟೆ ಹಾಕಂದು. ಹಾ ಸೇಮ್ ಸರ್ ಆಫೀಸ್ ಡ್ಯೂಟಿ ಇದಂಗ್ ನಮ್ ಮಾಡ್ಕೊಬಿಟ್ರದ ಈಗ ನೀವ್ ಏನಾರು ಬನ್ನಿ. ಮತ್ತೆ ಈಗ ನಮ್ಮ ಹಾಲು ಜಾಸ್ತಿ ಕರೀತು ಅಂತ ಇಟ್ಕೊಳ್ರಿ, ಡೈರಿಲಿ ಹಾಕ್ಸ್ಕಂದೆ ಹಾಕಿಸ್ಕೊತಾರೆ, ಕಡಿಮೆ ಆದ್ರೂ ಹಾಕ್ಸ್ಕಂದೆ ಹಾಕಿಸ್ಕೊತಾರೆ, ಒಂದೇ ರೇಟ್ ಅಲ್ಲಿ ಹೋಗ್ತಾ ಇರುತ್ತೆ. ಅಂದ್ರೆ ನಿಗದಿತವಾದ ಒಂದು ಮಾರುಕಟ್ಟೆ ಇದೆ ನಿಮ್ಮ ಉತ್ಪನ್ನಕ್ಕೆ ಅಲ್ವಾ. ಅದು ನಮ್ ಲೆಕ್ಕಾಚಾರ ಗೌರ್ಮೆಂಟ್ ಕೆಲಸ ಇದಂಗೆ ನನ್ನ ಡ್ಯೂಟಿಗೆ ಮಾಡ್ತಾ ಇರೋದು. ಹೋದ ತಕ್ಷಣ ಬಟ್ಟೆ ಬಿಚ್ಚ ಡ್ಯೂಟಿ ಮುಗಿದ ತಕ್ಷಣ ಬಟ್ಟೆ ಹಾಕ ಬರ್ತಾ ಇರೋದೆ, ಸಂಬಳ ಮಾಮೂಲಿ ವಾರಕೊಂದ ಎತ್ಕೊತಾ ಇರೋದು ಹಂಗೆ. ಈಗ ಪೀಡಿಸ್ನವ್ರು ಕೊಡ್ಬೇಕು ಅದಂಗೆ ಅವ್ರ ಪೇಮೆಂಟ್ ಅಲ್ಲೇ ಹೊಂಟೈತೆ ಇರುತ್ತೆ, ಎಲ್ಲ ಕೊಟ್ಬಿಡ್ತೀವಿ, ಇನ್ನು ಉಳಿದ್ ನೋಡ್ತೀವಿ ಇರುವಷ್ಟು. ಇಷ್ಟು ಅಷ್ಟು ಅನ್ನಲ್ಲ, ಪ್ರೋತ್ಸಾಹನ ಅಂತೂ ಉಳಿದೇ ಉಳಿತದೆ, ಅದೊಂದು ಮಾತ್ರ ಗಟ್ಟಿ. ಸರ್ಕಾರದವ್ರು ಅದೊಂದು ಕೊಡೋದು ಸಾಕು ಹೆಂಗ. ಈಗ ಪ್ರಭಾಕರ್ ಹಾಗೂ ಮಹಾಲಕ್ಷ್ಮಿ ಅವರೇ, ನಿಮ್ಮ ಮಾತನ್ನು ಬೇರೆಯವರು ಎಲ್ಲ ಕೇಳ್ತಾ ಇರ್ತಾರೆ. ಸರಿ ಸರ್, ನಾನು ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅವ್ರ ಮನಸ್ಸಿನಲ್ಲೂ ಕೆಲವು ಪ್ರಶ್ನೆಗಳಿರ್ತವೆ. ನಾವಿನ್ನು ಪ್ರಭಾಕರ್ನ ಇದು ಕೇಳಬೇಕಾಗಿತ್ತು, ಈ ಥರ ಕೇಳಬೇಕಾಗಿತ್ತು ಅಂತ, ಯಾತಕ್ಕೂ ನಿಮ್ಮ ದೂರವಾಣಿ ಸಂಖ್ಯೆನ ಮೂರು ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳಿ. ಸರಿ ಸರ್, 9 0 4 8 7 8 4 7 ಇನ್ನೊಂದ್ಸಲ 9 7 4 0 4 8 7 8 4 7 9 7 4 0 4 8 7 8 4 7 ಭಾಳ ಸಂತೋಷ ಪ್ರಭಾಕರ್ ಹಾಗೂ ಮಹಾಲಕ್ಷ್ಮಿಯವರೇ, ಈ ಹೈನುಗಾರಿಕೆಯಲ್ಲಿ ನಿಮಗೇನು ಯಶಸ್ಸು ಸಿಕ್ಕಿದೆ, ಇದು ಹೀಗೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಬದುಕಿನಲ್ಲಿ ಸಮೃದ್ಧಿಯನ್ನು ತರಲಿ. ನೀವು ಏನು ಕಷ್ಟಪಟ್ಟು ಈ ಸ್ಥಿತಿಗೆ ಬಂದಿದ್ದೀರಿ, ಇದು ಬೇರೆಯವ್ರಿಗೂ ಒಂದು ಮಾರ್ಗದರ್ಶನವನ್ನು ನೀಡಲಿ, ಅವ್ರಿಗೂ ಒಂದು ಉತ್ತೇಜನವನ್ನು ನೀಡಲಿ ಅಂತ ನಾವು ಭಾವಿಸ್ತೀವಿ. ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ, ಇದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಕಂಡ ಯಶಸ್ಸನ್ನು ಕುರಿತು ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಬಿಸಿ ಹಳ್ಳಿಯ ಕೃಷಿಕ ದಂಪತಿ ಎ ಪ್ರಭಾಕರ್ ಹಾಗೂ ಮಹಾಲಕ್ಷ್ಮಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗವನ್ನು ಆಲಿಸಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿಯಲ್ಲಿನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹೆಗ್ಗಡದೇವನಕೋಟೆ ತಾಲೂಕು ಹಂಪಾಪುರ ಹೋಬಳಿ ಕೋಡಿಚಾಮನಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಪಿ ಚಂದ್ರಶೇಖರ್. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕೇಳುಗರೆ, ನುವಾಲ್ಗಿ ದ್ರಾವಣವನ್ನು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ರೈತರು ಬೇರೆ ಬೇರೆ ಬೆಳೆಗಳಲ್ಲಿ ಉಪಯೋಗಿಸ್ಕೊಳ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ದರೆ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಬಿ ಬೈರಾಪುರ ಗ್ರಾಮದ ಬಿ ಎಂ ಹರಿಂಜಯ ಅವರು. ಹಿಪ್ನೇರಳೆ ಬೆಳೆಗೆ ಸಿಂಪರಣೆ ಮಾಡಿ ಉತ್ತಮವಾದ ಪರಿಣಾಮವನ್ನು ಕಂಡಿದ್ದಾರೆ ಹರಿಂಜಯ ಅವರು. ತಮ್ಮ ಅನುಭವಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ತಿದ್ದಾರೆ. ಹರಿಂಜಯ ಅವರೇ ಹೇಳಿ. ಸರ್ ನಮಸ್ಕಾರ. ನಾನು ರೇಷ್ಮೆ ಬೆಳೆಯಲ್ಲಿ ಈಗ 2ನೇ ವರ್ಷದಲ್ಲಿ ನಾನು ಬಳಕೆ ಮಾಡಿದೆ ನುವಾಲ್ಗಿ ದ್ರಾವಣ. ಆಗ ಅದು ಬಿತ್ನೇಗೋಡು ಬೆಳೆದಿದ್ದು ನಾನು, 530 ಬಂದ್ಬಿಡ್ತು ಕೌಂಟಿಂಗು, ಸೆಲೆಕ್ಷನ್ ಆಗೋದಿಲ್ಲ ನಿಮಗೆ, ಇದು ಬಿತ್ನೆಗೆ ಯೋಗ್ಯವಲ್ಲ ಅಂತ ಅಂದರು. ಇಷ್ಟೊಂಥರ ಪರಿಣಾಮ ಆಯ್ತಲ್ಲ ಅಂದ್ಕೊಂಡು ನನಗೆ ಸ್ವಲ್ಪ ಭಯ ಆಯಿತು. ಅವಾಗಲಿಂದಲೂ ನಾನು ರೇಷ್ಮೆಗೆ ಇದನ್ನೇ ಬಳಕೆ ಮಾಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಸಾಯಿಲ್ ಅಪ್ಲಿಕೇಶನ್ ಅಂತ ಒಂದು ಮಾಡಿದ್ದಾರೆ ನುವಾಲ್ಗಿನಲ್ಲಿ, ಅದನ್ನು ಕೂಡ ಭೂಮಿ ಕೊಡ್ತಾ ಇದ್ದೀವಿ. ನಾವು ಅದು ಹೇಗೆ ಮಾಡ್ತಾ ಇದೀವಿ ಅಂದರೆ, ಸಗಣಿ ಗೊಬ್ಬರ ನೇರವಾಗಿ ಗಿಡದ ಬುಡಕ್ಕೆ ಹಾಕ್ತಾ ಇದ್ದೀವಿ. ಗಿಡದ ಬುಡಕ್ಕೆ ಹಾಕೋದ್ರಿಂದ ಅಲ್ಲಿಗೆ ಅದು ಸಾಯಿಲ್ ಅಪ್ಲಿಕೇಶನ್ನ ಸ್ಪ್ರೇ ಮಾಡ್ತೀವಿ, ಅಲ್ಲೇ ಕರಗುತ್ತೆ. ನಾವು ಒಂದು ಕಡೆ ತಿಪ್ಪೆ ಮಾಡಿ ತಗೊಂಡೋಗಿ ಅಲ್ಲಿಗೆ ಹಾಕೋಂಥ ಪದ್ಧತಿ ಮಾಡಿಲ್ಲ. ಹಾಗಾಗಿ ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ರೇಷ್ಮೆನಲ್ಲಿ. ಹಿಪ್ಪನೇರಳೆಗೆ ಸಿಂಪರಣೆ ಮಾಡಿದ್ರಿಂದ ಪರಿಣಾಮವನ್ನು ಕಂಡಿದ್ದೀರಿ. ಹಿಪ್ಪನೇರಳೆ ಸೊಪ್ಪಿನ ಬೆಳವಣಿಗೆ ಮತ್ತು ಅದರ ಬಾಳಿಕೆ, ಹುಳುಗಳು ತಿನ್ನುವ ಒಂದು ಸಂದರ್ಭ ಮತ್ತು ಅವುಗಳು ಸೇವಿಸುವ ಪ್ರಮಾಣ, ಇದ್ರ ಬಗ್ಗೆ ಗಮನಿಸಿದಿರಾ? ಸರ್, ಹಿಪ್ಪನೇರಳೆ ಒಂದು ಬೆಳೆಗೆ 3 ಸಲ ಕೊಡ್ತೀವಿ.